ದಾಖಲಾಗಿದೆ. ಮುನ್ಸೂಚನೆಯಂತೆ ಮುಂದಿನ 24 ಗಂಟೆಗಳ ಅವಧಿಯಲ್ಲಿ ಬೆಳಗಾವಿ, ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ವಿಜಾಪುರ ಜಿಲ್ಲೆಗಳ ಹಲವೆಡೆ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬೆಂಗಳೂರು ಸುತ್ತಮುತ್ತ ಶುಭ್ರ ಆಕಾಶ, ಗರಿಷ್ಠ 34, ಕನಿಷ್ಠ 21 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಸಂಭವ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನಸಭಾ ಚುನಾವಣೆ, ವಿವಿಧ ಪಕ್ಷಗಳ ನಾಯಕರಿಂದ ಉಮೇದುವಾರಿಕೆ ಸಲ್ಲಿಕೆ. ಬಿಜೆಪಿಯಿಂದ 10 ಅಭ್ಯರ್ಥಿಗಳ ಮತ್ತೊಂದು ಪಟ್ಟಿ ಪ್ರಕಟ. ಗ್ರಾಮಗಳ ಅಭಿವೃದ್ದಿಯಿಂದ ದೇಶದ ಪ್ರಗತಿ, ರಾಷ್ಟಪತಿ ಪ್ರತಿಪಾದನೆ. ಐಪಿಎಲ್ ಕ್ರಿಕೆಟ್, ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಚೆನ್ನೈ ಸೂಪರ್ ಕಿಂಗ್ಸ್ ಇಂದು ಮುಖಾಮುಖಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯ. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಕಿಸಾನ್ ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕಾಳುಮೆಣಸಿನ ಬೆಳೆಯಲ್ಲಿ ಪ್ಲಾಸ್ಟಿಕ್ ಹೊದಿಕೆಯ ಸದ್ಬಳಕೆ, ಈ ಕುರಿತು ಸಕಲೇಶ್ವರ ತಾಲೂಕು ಹಳ್ಳಿಬಯಲು ಗ್ರಾಮದ ಪ್ರಗತಿಪರ ಕೃಷಿಕ ಎಸ್ಬಿ ರಾಜೀವ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿಮರ್ಶೋದನ್. ಏನ್ ಶೇಷಪ್ಪ, ಮೊಬೈಲ್ ನೋಡ್ಕೊಂಡ್ ಕೂತಿದ್ಯಾ? ಏನಿಲ್ಲ, ಇವತ್ ಕಿಸಾನ್ ಸನ್ಮಾನದ ಹಣ ಬರ್ತೈತೆ, ಅದಕ್ಕೆ ಕಾಯ್ತಾ ಇವನಿ. ಹೌದಾ, ಸೀದಾ ಅಕೌಂಟ್ಗೆ ಬರ್ತದ? ಹೋ ಮೇಸ್ಟ್ರೆ. ಹಂಗಾದ್ರೆ ಆಫೀಸ್ ಇಂದ ಆಫೀಸ್ಗೆ ಅಲಿಯೋದು ತಪ್ತು ಅನ್ನು. ಹೌದು ಮೇಸ್ಟ್ರೆ, ವರ್ಷಕ್ಕೆ ಮೋದಿ ಅವರು 6,000, ರಾಜ್ಯ ಬಿಜೆಪಿ ಸರ್ಕಾರ 4,000, ಒಟ್ಟು 10,000 ಕೊಡ್ತಾವ್ರೆ. ವಾ ನೋಡಿ ಮೇಸ್ಟ್ರೆ, ಬಂದೇ ಬಿಡ್ತು ದುಡ್ಡು. ಟೈಮ್ ಅಂದ್ರೆ ಟೈಮ್ ಫಾಸ್ಟ್ ಎಫಿಷಿಯಂಟ್ ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಬಿಜೆಪಿಗೆ ಭರವಸೆ, ಬಿಜೆಪಿಗೆ ವೋಟ್ ಮಾಡಿ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇದ್ದಾರೆ ಸಕಲೇಶ್ಪುರ ತಾಲೂಕು ಆನೆಮಹಲ್ ಅಂಚೆಯ ಹಳ್ಳಿಬೈಲು ಗ್ರಾಮದ ಪ್ರಗತಿಪರ ಕೃಷಿಕರಾದ ಎಸ್ಬಿ ರಾಜೀವ್ ಅವರು. ಮೂಲತಃ ಕಾಫಿ ಬೆಳೆಗಾರರು, ಕಾಫಿ ಬೆಳೆಯ ಜೊತೆಗೆ ಕಾಳುಮೆಣಸಿನ ಬೆಳೆಯನ್ನು ಕೂಡ ಅವರು ಮಾಡಿಕೊಂಡು ಬಂದಿದ್ದಾರೆ. ಅದರ ಜೊತೆಗೆ ಬೇರೆ ಬೇರೆ ತರಹದ ಬೆಳೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಅವರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ, ಈ ಕಾಳುಮೆಣಸಿನ ಬೆಳೆಯಲ್ಲಿ ಪ್ಲಾಸ್ಟಿಕ್ ಹೊದಿಕೆಯಿಂದ ಏನೆಲ್ಲ ಸದ್ಬಳಕೆಯನ್ನು ಅವರು ಮಾಡಿಕೊಂಡಿದ್ದಾರೆ, ಏನೆಲ್ಲ ಸಮಸ್ಯೆಗಳಿತ್ತು, ಅವುಗಳನ್ನು ಹೇಗೆ ಪರಿಹಾರವನ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥ ವಿಚಾರಗಳನ್ನ ಈಗ ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಾಜೀವ್ ಅವ್ರಿಗೆ. ನಮಸ್ತೆ ಸರ್. ರಾಜೀವ್ ಅವರೇ, ಎಷ್ಟು ವಯಸ್ಸು ತಮಗೆ? ನನಗೆ 45 ವಯಸ್ಸು. 45 ವರ್ಷ ಆಯ್ತು. ಹಾ, ಏನ್ ಓದಿದ್ರಿ ತಾವು? ನಾನು ಬಿಕಾಂ ಓದಿದ್ದೀನಿ ಸರ್. ಬಿಕಾಂ ಓದಿ ಏನ್ ಕೆಲಸ ಮಾಡ್ಲಿಲ್ವಾ? ಬಿಕಾಂ ಓದಿ ಸೀದಾ ಅಗ್ರಿಕಲ್ಚರ್ಗೆ ಬಂದಿದ್ದು. 95ನೇ ಇಸ್ವಿನಲ್ಲಿ ಅಗ್ರಿಕಲ್ಚರ್ಗೆ ಬಂದು ಒಂದು 15 ವರ್ಷ ಕೃಷಿಯಲ್ಲೇ ಇದ್ದೆ. ನಂತರ ಸ್ವಲ್ಪ ಪೂರ್ವಹೋಹಿತ್ಯದ ಕಡೆಗೆ ಸ್ವಲ್ಪ ಗಮನ ಕೊಟ್ಟು ಅವತ್ತಿಂದ ಇವತ್ತಂಕ ಕೃಷಿಯಲ್ಲೇ. ನಮ್ಮ ಅಜ್ಜನ ಕಾಲದಿಂದ ಅವರು ಕೃಷಿಕರಾದ್ರಿಂದ ಕೃಷಿ ಕಡೆಗೆ ಸ್ವಲ್ಪ ಒಲ್ಮೆ ಇದ್ದಿದ್ರಿಂದ, ನಮಗೆ ಹಾಗೆ ಸಕಲೇಶ್ಪುರದ ಸ್ಪೈಸಿಸ್ ಬೋರ್ಡಿನ ಬೆಂಬಲ ಇದ್ದಿದ್ರಿಂದ ಅವಾಗವಾಗ ಬಂದು ನಾವು ಬೇಕಾದ ಮಾಹಿತಿಯನ್ನು ಪಡ್ಕೊಂಡು ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇದ್ವಿ. ಎಷ್ಟು ಜಮೀನಿತ್ತು ನಿಮಗೆ? ನಮಗೆ ನಮ್ಮ ತಂದೆಯ ಕಾಲದಲ್ಲಿ ಒಂದು 30 ಎಕರೆ ಜಮೀನಿತ್ತು. ಆಮೇಲೆ ಕಾರಣಾಂತರದಿಂದ ಸ್ವಲ್ಪ ಜಮೀನು ವಿಲೇವಾರಿ ಮಾಡಿ ಈಗ 15 ಎಕರೆ ಜಮೀನು ಇಟ್ಕೊಂಡಿದ್ದೀವಿ. 15 ಎಕರೆ ಇದೆ. 15 ಎಕರೆಯಲ್ಲಿ ಏನೇನು ಬೆಳೆದಿದ್ರಿ? 6-8 ಎಕರೆ ಕಾಫಿ ಉಂಟು, 4-5 ಎಕರೆ ತಾಳೆ ಉಂಟು, ಮತ್ತೆ ಮಧ್ಯದಲ್ಲಿ ಈಗ ಅಂತರ್ ಬೆಳೆಯಾಗಿ ಮೆಣಸುಂಟು, ಸ್ವಲ್ಪ ಏಲಕ್ಕಿಯನ್ನು ಬೆಳಿತೀವಿ. ಮೆಣಸಿನ ಬೆಳೆ ಎಷ್ಟಿದೆ? ಮೆಣಸಿನ ಬೆಳೆ ಈಗ ಸ್ವಲ್ಪ ರೋಗ ಬಂದು ಸ್ವಲ್ಪ ಪ್ರಮಾಣದ ಮೆಣಸು ಹಾಳಾಗಿದೆ, ಆದರೂ ಈಗ ಒಂದು 500 ಬಳ್ಳಿಗಳು ಉಂಟು. ಕಾಫಿಗೆ ಏನೆಲ್ಲ ಕೆಲಸವನ್ನ ಮಾಡ್ತೀರಾ ವರ್ಷ ಪೂರ್ತಿ? ವರ್ಷ ಪೂರ್ತಿ ಕಾಫಿಯಲ್ಲಿ ನಮಗೆ ನಿಗದಿತವಾದ ಕೆಲಸಗಳು 365 ದಿವಸನೂ ಕೆಲಸಗಳಿರುತ್ತೆ. ಈಗ ಮೊದಲನೇ ಹಂತದಲ್ಲಿ ಕಾಫಿ ಕುಯಿಲಿನ ನಂತರ ಕಸಿ ಮಾಡ್ತೀವಿ. ಕಸಿ ಮಾಡಿ ಆದ ನಂತರನೇ ಗೊಬ್ಬರ ಹಾಕಿಕೊಂಡು ನೀರಾವರಿ ಸೌಕರ್ಯ ಇರೋದ್ರಿಂದ ನೀರಾವರಿ ಮಾಡಿಕೊಡ್ತೀವಿ. ಆಮೇಲೆ ನಂತರ ಇನ್ನೊಂದು ರೌಂಡ್ ಗೊಬ್ಬರ ಕೊಟ್ಟು ಆಮೇಲೆ ಮಳೆಗಾಲದಲ್ಲಿ ಚಿಗುರು, ನಂತರದಲ್ಲಿ ಇನ್ನೊಂದು ರೌಂಡ್ ಗೊಬ್ಬರ ಕೊಟ್ಟು ಮುಂದಿನ ಕಟಾವಿಗೆ ಕೊಯ್ಲು ಮಾಡ್ತಿದ್ವಿ. ಕಾಫಿ ಬೆಳೆಗಾರರ ಅನುಭವ ಈಗ ಹೇಗಿದೆ? ಕಾಫಿ ಬೆಳೆಗಾರರು ಸ್ವಲ್ಪ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಕೂಲಿ ಕಾರ್ಮಿಕರ ಸಮಸ್ಯೆ ಹಾಗೂ ಕಾಫಿಗೆ ಉತ್ಪನ್ನಕ್ಕೆ ಇರುವ ಬೆಲೆ ಅದರ ಉತ್ಪತ್ತಿಗೆ ಸರಿಯಾಗೋದ್ರಿಂದ ಸ್ವಲ್ಪ ಕಷ್ಟ ಸ್ಥಿತಿಯಲ್ಲಿ ಇದ್ದಾರೆ. ಮೆಣಸು ಇದ್ದಿದ್ರಿಂದ ಮೆಣಸು ಸ್ವಲ್ಪ ಸಪೋರ್ಟ್ ಆಗಿ ಕಾಫಿ ಬೆಳೆಗಾರರಿಗೆ ಮೆಣಸು ತುಂಬ ಸಪೋರ್ಟ್ ಆಗಿರುತ್ತೆ. ಬಟ್ ಈಗ ಸ್ವಲ್ಪ ಮೆಣಸಿನ ಪ್ರಮಾಣದಲ್ಲಿ ಕುಂಠಿತ ಆಗಿರೋದ್ರಿಂದ ಸ್ವಲ್ಪ ಕಾಫಿ ಬೆಳೆಗಾರರ ಕಷ್ಟದ ಪರಿಸ್ಥಿತಿ ಉಂಟು. ಕೃಷಿ ಕಾರ್ಮಿಕರ ಕೊರತೆ ಹೆಚ್ಚಾಗಿ ಕಾಡ್ತಾ ಇದೆ ಅಂತ ಹೇಳಿದ್ರಿ, ನೀವ್ ಹೇಗೆ ಅದನ್ನ ಬಗೆಹರಿಸ್ಕೊಳ್ತಾ ಇದ್ರಿ? ನಾವು ಹಿಂದಿಂದ ಇದೇ ಜಾಗದಲ್ಲಿ ಇದ್ದಿದ್ರಿಂದ ನಮಗೆ ಇಲ್ಲಿಯ ಒಂದು ಸುತ್ತಮುತ್ತಲಿನ ಇದರಲ್ಲಿ ಹಿಂದೆ ಬರ್ತಿದ್ದವ್ರದೆಲ್ಲ ಪರಿಚಯ ಇರೋದ್ರಿಂದ ಹೇಗೋ ಬಂದು ನಡೆಸ್ಕೊಡ್ತಾ ಇದ್ದಾರೆ. ಅಂತಂದ್ರೆ ನಿಮ್ಮ ಕೆಲಸ ಯಾವಾಗಿರುತ್ತೋ ಅಂತ ಸಂದರ್ಭಕ್ಕೆ ಹೆಚ್ಚು ಜನ ಬಂದು ಅಂತ ಸಂದರ್ಭದಲ್ಲಿ ಹೊರಗಿನವ್ರನ್ನ ಹೇಳಿದ್ರೆ ಬಂದು ನಮ್ಮ ಮನೆಯಲ್ಲಿ ಕೆಲಸ ಮಾಡಿಕೊಟ್ಟು ಹೋಗ್ತಾರೆ. ಮೊದ್ಲಿಂದಲೂ ಕೂಡ ಕೃಷಿ ಬಗ್ಗೆ ಆಸಕ್ತಿ ಇತ್ತ ಹೇಗೆ? ಹೌದೌದು, ಕೃಷಿಯಲ್ಲೇ ನಾನು ಮುಂಚಿದ ಆಸಕ್ತನಾಗಿದ್ದೆ. ಏನೇನು ಕೆಲಸ ಮಾಡ್ತಾ ಇದ್ರಿ ಕೃಷಿಯಲ್ಲಿ? ಕೃಷಿಯಲ್ಲಿ ಸ್ವಲ್ಪ ಹಿಂದೆ ಅಣಬೆ ಬೇಸಾಯ ಮಾಡಿದ್ದೆ, ಮತ್ತೆ ಉಳಿದೆಲ್ಲ ಕೃಷಿಯನ್ನು ವಿಧಿವತ್ತಾಗಿ ಮುಂಚೆಯಿಂದ ಮಾಡ್ಕೊ ಬಂದಿದೀವಿ, ಈಗಲೂ ಅದನ್ನೇ ಮುಂದುವರಿಸ್ತಾ ಇದೀವಿ. ಕೃಷಿ ತುಂಬಾ ಕಠಿಣ ಅಂತ ಹೇಳಿ ಅನೇಕರು ಹೇಳ್ತಾರೆ, ಈಗ ನಿಮ್ಮ ಅಭಿಪ್ರಾಯ ಏನು? ಕೃಷಿ ಕಠಿಣ ಹೌದು, ಆದ್ರೆ ಅದರಲ್ಲಿ ತೊಡಗಿಸ್ಕೊಂಡ್ರೆ ಒಂದು ಖುಷಿ ಸಿಗುತ್ತೆ. ನಿಮ್ಮ ತೊಡಗಿಸಿಕೊಳ್ಳುವಿಕೆ ಸಂಪೂರ್ಣವಾಗಿದೆಯಾ? ಹೇಗೆ ಇದೆ? ಇದೆ, ನಾವೇ ನಿಂತು ಕೆಲಸ ಹೇಗೆ ಬೇಕೋ ಹಾಗೆ ಮಾಡ್ಕೋತೀವಿ. ನಾವು ಹೊರಗಡೆ ಎಲ್ಲೂ ಹೋಗೋದಿಲ್ಲ, ಕೃಷಿಯಲ್ಲೇ ತೊಡಗಿಸ್ಕೋತೀವಿ ನಾವು. ಮೆಣಸಿನ ಬೆಳೆಯಲ್ಲಿ ಸಾಕಷ್ಟು ಸಮಸ್ಯೆಗಳು ಇದ್ವು ಅಂತ ಹೇಳಿದ್ರೆ ಏನೆಲ್ಲ ಸಮಸ್ಯೆಗಳು ಮೊದಲಿತ್ತು? ಈಗ ಮಲೆನಾಡಲ್ಲಿ ಮಳೆ ಜಾಸ್ತಿ ಬೀಳೋದ್ರಿಂದ ವಿಲ್ಟ್ ಬರೋದು ಜಾಸ್ತಿ ಆಯ್ತು. ಆಮೇಲಿಂದ ನಮಗೆ ಬೇಕಾದ ಟೈಮಲ್ಲಿ ಮೆಣಸಿನ ಬಳ್ಳಿಯನ್ನ ನೆಡ್ಲಿಕ್ಕೆ ಆಗ್ತಿತ್ತಿಲ್ಲ. ಅದಕ್ಕೆ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೊಂಡ್ಮೇಲೆ ಈಗ ನಮ್ಮ ಅನುಕೂಲಕ್ಕೆ ತಕ್ಕಂತೆ ತುಂಬಾ ವ್ಯತ್ಯಾಸಗಳು ಕಂಡು ಬಂದಿದೆ. ಎಷ್ಟು ವರ್ಷದ ಮೆಣಸಿನ ಬಳ್ಳಿಗಳಿದವು ನಿಮ್ಮ ಹತ್ರ? ನಮ್ಮ ಹತ್ರ ಒಂದು 8-10 ವರ್ಷದ ಮೆಣಸಿನ ಬಳ್ಳಿಗಳಿದೆ. ಎಲ್ಲವೂ ಕೂಡ ಫಸಲು ಕೊಡ್ತಾ ಇದೆ? ಅರ್ಧ ಕೊಡ್ತಿದೆ, ಇನ್ನು ಅರ್ಧ ಹೊಸದಾಗಿ ಹಾಕಿರೋದು. ಈ ಮೆಣಸಿನ ಬೆಳೆನಲ್ಲಿ ಅಥವಾ ಬಳ್ಳಿಗಳಲ್ಲಿ ಈ ಪ್ಲಾಸ್ಟಿಕ್ ಹೊದಿಕೆಯನ್ನ ಮಲ್ಚಿಂಗ್ ಆಗಿ ಬಳಕೆಯನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ, ಯಾವಾಗ್ಲಿಂದ ಇದ್ರ ಬಳಕೆಯನ್ನ ಮಾಡ್ತಿದ್ರಿ? ಪ್ಲಾಸ್ಟಿಕ್ ಹೊದಿಕೆಯನ್ನ ಬಳಕೆ ಮಾಡ್ಲಿಕ್ಕೆ ಶುರು ಮಾಡಿ ಒಂದ್ 2 ವರ್ಷ ಆಯ್ತು. ಹೇಗ್ ಗೊತ್ತಾಯ್ತು ಇದ್ರ ಬಗ್ಗೆ ನಿಮಗೆ? ಅದು ಶಿರ್ಸಿ ಕಡೆ ಮೆಣಸಿನ ಬಳ್ಳಿ ತರಲಿಕ್ಕೆ ಹೋದಾಗ ಅಲ್ಲಿ ಕೃಷಿಕರು ನಮ್ಗೆ ಅದನ್ನ ತಿಳಿಸಿದ್ರು. ಹಾಗಾಗಿ ಅವತ್ತಿಂದ ನಾವೊಂದು ಪ್ರಯೋಗ ಮಾಡಿ ನೋಡೋಣ ಅಂತ ಹೇಳಿ ಅದನ್ನ ಇಲ್ಲೂ ಆರಂಭ ಮಾಡಿದ್ವಿ. ಈಗ ನಮಗೆ ಉತ್ತಮ ಫಲಿತಾಂಶ ಕಾಣ್ತಾ ಇದೆ. ಹೇಗೆ ಈ ಪ್ಲಾಸ್ಟಿಕ್ ಹೊದಿಕೆಯನ್ನ ಬಳಕೆಯನ್ನ ಮಾಡ್ತಕ್ಕಂಥದ್ದು? 5 ಅಗಲದ ಪ್ಲಾಸ್ಟಿಕ್ ಶೀಟ್ ರೋಲ್ ಅಲ್ಲಿ ಸಿಗುತ್ತೆ. ಒಂದು ಮರಕ್ಕೆ ಒಂದು 7 ಉದ್ದನದನ್ನ ತಂದ್ಕೋಬಿಟ್ಟು ಮಧ್ಯದಲ್ಲಿ ಒಂದು ರಿಂಗ್ ಆಕಾರದಲ್ಲಿ ಓಪನ್ ಮಾಡಿಕೊಂಡು ಸೈಡ್ ಅಲ್ಲಿ ಅದನ್ನ ಓಪನ್ ಮಾಡಿ ಮರದ ಬುಡಕ್ಕೆ ಅದನ್ನ ಹಾಕಿ ಬಿಟ್ಬಿಟ್ರೆ ನಿಮಗೆ ಜೋರಾಗಿ ಬರುವ ಮಳೆಗಾಲದ ನೀರೆಲ್ಲ ದೂರ ಹೋಗಿ ಯಾವುದೇ ತರನಾದ ಫಂಗಸ್ಗೆ ಅವಕಾಶ ಇಲ್ಲದ ಹಾಗೆ ಮರವನ್ನು ರಕ್ಷಣೆ ಮಾಡುತ್ತೆ. ಮತ್ತೆ ಹಾಗೆ ಅದಕ್ಕೆ ಕೊಟ್ಟಂತ ಪೋಷಕಾಂಶಗಳು ಪೂರ್ತಿ ಅದರಲ್ಲೇ ಯಾವುದು ನಷ್ಟ ಆಗದಂಗೆ ನಿಮ್ಮನ್ನ ಈ ಪ್ಲಾಸ್ಟಿಕ್ ಹೊದಿಕೆ ಕಾಪಾಡುತ್ತೆ. ಈ ಪ್ಲಾಸ್ಟಿಕ್ ಹೊದಿಕೆ ನಮಗೆ ಒಳ್ಳೆ ಕ್ವಾಲಿಟಿ ಇದಾದ್ರಿಂದ ಅದು ಒಂದು 5 ವರ್ಷದ ತನಕ ಬರುತ್ತೆ. ಇದನ್ನ ನಾವು ದಾವಣಗೆರೆಯಿಂದ ಡೈರೆಕ್ಟ್ ಆಗಿ ಫ್ಯಾಕ್ಟರಿಯಿಂದ ತರಿಸಿದ್ವಿ, ಅದು ನಮಗೆ ಉಪಕಾರವಾಗಿ ಕಂಡು ಬಂದಿದೆ. ಹಾಗೆ ಮಲ್ ಶೀಟ್ ಅನ್ನು ಉಪಯೋಗಿಸ್ತಾ ಇದ್ದೀವಿ. ಅದು ಬರೀ 1 ವರ್ಷದಿಂದ 2 ವರ್ಷದ ತನಕ ಸಣ್ಣ ಗಿಡಕ್ಕೆ ಇತ್ತೀಚೆಗೆ ನೆಟ್ಟಂತ ಗಿಡಕ್ಕೆ ಹಾಕಿದಾಗ ಯಾವುದೇ ಟೈಮಲ್ಲೂ ನಾವು ಗಿಡವನ್ನು ನಾಟಿ ಮಾಡಲಿಕ್ಕೆ ಅನುಕೂಲವಾಗಿದೆ. ಅದನ್ನ ಬಳಕೆ ಮಾಡ್ಕೊಂಡು ನಾಟಿಯನ್ನ ಹೇಗೆ ಮಾಡ್ತೀರಿ? ಮೊದಲು ಗುಂಡಿ ಮಾಡಿ ಮೆಣಸಿನ ಬಳ್ಳಿಯನ್ನ ನೆಡ್ತಾ ಇದ್ವಿ. ಅದು ಗುಂಡಿಯಲ್ಲಿ ಮಳೆಗಾಲದಲ್ಲಿ ಮರದ ಬಡ್ಡೆನಲ್ಲಿ ಹನಿ ನೀರು ಬಂದು ನಿಂತು ಕೊಳತು ಹೋಗ್ತಿದ್ದಿದ್ರಿಂದ ಗಿಡಗಳು ತುಂಬಾ ನಷ್ಟ ಆಗ್ತಿತ್ತು. ಒಂದು 20% ಮಾತ್ರ ರಿಸಲ್ಟ್ ಬರ್ತಾ ಇತ್ತು. ಅದಾದ್ಮೇಲೆ ಈಗ 1 ಎತ್ತರದ ಗುಣಿ ಮಾಡಿ ಅದಕ್ಕೆ ಕೊಟ್ಟಿಗೆ ಗೊಬ್ಬರ ಹಾಕಿ 1 ಎತ್ತರದ ಏರಿಸ್ತೀವಿ. ಅದಕ್ಕೆ ಗಿಡ ನೆಟ್ಟು ಬಿಟ್ಟು ನಂತರ ಪ್ಲಾಸ್ಟಿಕ್ ಹೊದಿಕೆಯನ್ನ ಅದಕ್ಕೆ ಹಾಕೋದ್ರಿಂದ ಯಾವುದೇ ಬಂದಿದ ನೀರು ಜೋರ್ ಮಳೆ ಆಗಲಿ ಯಾವುದೇ ಟೈಮಲ್ಲಿ ಬಂದಿದ ನೀರು ದೂರ ಹೋಗಿ ಯಾವುದೇ ಗಿಡಕ್ಕೆ ಹಾನಿ ಆಗದಂಗೆ ಎಲ್ಲಾ ಗಿಡಗಳು 98% ಮೆಣಸಿನ ಬಳ್ಳಿಗಳು ಸಾಯದಲ್ಲೇ ಹಾಗೆ ಉಳಿತಾ ಇದಾವೆ ಈ ಪದ್ಧತಿನಲ್ಲಿ. ಈಗ ಮೊದಲೆಲ್ಲ ಮಳೆ ಕಾರಣದಿಂದಾಗ್ಲೇ ಸಾಯ್ತಾ ಇದ್ವಾ? ಒಂದು ಜೋರ್ ಮಳೆ ಕಾರಣದಿಂದ, ಇನ್ನೊಂದು ನಾವು ನೆಡಬೇಕಾದ್ರೆ ಜೋರ್ ಮಳೆಯಲ್ಲಿ ನೆಡಕ್ ಆಗ್ತಿತ್ತಿಲ್ಲ. ಆಮೇಲೆ ನೆಟ್ಟ ತಕ್ಷಣ ಸಡನ್ ಮಳೆ ಹೋಗ್ಬಿಟ್ಟು ನಮಗೆ ಒಣಗಿ ಸತ್ತೋಗ್ಬಿಡ್ತಿತ್ತು. ಇವು ಎರಡಕ್ಕೂ ಈಗ ಇದು ಪರಿಹಾರ ಆಗಿದೆ, ಇದರಿಂದ ಉತ್ತಮ ಫಲಗಳು ದೊರೀತಾ ಇದೆ. ಎಷ್ಟು ಬೆಲೆ ಆಗುತ್ತೆ ಈ ಪ್ಲಾಸ್ಟಿಕ್ ಹೊದಿಕೆಗೆ? ಪ್ಲಾಸ್ಟಿಕ್ ಹೊದಿಕೆಗೆ ಸ್ವಲ್ಪ ದಪ್ಪನೆಯದು ಮರಕ್ಕೆ ಹಾಕೋದಾದ್ರೆ ಒಂದು 50-60 ರೂಪಾಯಿ ಬರುತ್ತೆ. ಬೇರೆ ಮಲ್ಚ್ ಶೀಟ್ ಆದ್ರೆ ಒಂದು 5-10 ರೂಪಾಯಿ ಒಂದು ಶೀಟಿಗೆ ಬರುತ್ತೆ. ಈಗ ಎಲ್ಲಾ ಗಿಡಗಳಿಗೂ ಕೂಡ ಇದರ ಅಳವಡಿಕೆಯನ್ನ ಮಾಡಿದ್ರೆ ಹೇಗೆ? ಹೊಸದಾಗಿ ಹಾಕಿದಂತ ಬಳ್ಳಿಗಳಿಗೆಲ್ಲ ಅಳವಡಿಕೆ ಮಾಡಿದೀವಿ. ಇನ್ನು ದೊಡ್ಡ ಮರಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ಪ್ರಯೋಗ ಮಾಡಿದೀವಿ. ಇನ್ನು ಅದನ್ನ ಈ ವರ್ಷದಿಂದ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಮಾಡಬೇಕು ಅಂತ ಹೇಳಿ ನೋಡ್ತಾ ಇದೀವಿ. ಇದರ ಬಳಕೆಯನ್ನ ಮಾಡೋದ್ರಿಂದ ನಿಮಗೆ ಹೆಚ್ಚಿನದಾಗಿ ಈ ಕಳೆಯೂ ಕೂಡ ಬರೋದಿಲ್ಲ ಅನ್ಸುತ್ತಲ್ವಾ? ಮಧ್ಯದಲ್ಲಿ ಯಾವುದೇ ಕಳೆ ಗಿಳೆ ಏನು ಬರೋದಿಲ್ಲ, ಮರದ ಜಾಗ ತಂಪಾಗಿರುತ್ತೆ, ಮತ್ತೆ ಬೇರೆ ಯಾವುದೇ ತರನಾದ ಕಳೆಗಳಿಗೂ ಅವಕಾಶ ಇಲ್ಲ, ಅನುಕೂಲವಾಗಿರುತ್ತೆ. ಈ ಮಲ್ಚ್ ಮಾಡೋದ್ರಿಂದ ಅದಕ್ಕೆ ನೀರಿನ ಕೊರತೆ ಉಂಟಾಗೋದಿಲ್ವಾ? ನಾವು ಮೇಲ್ಭಾಗದಲ್ಲಿ ಓಪನ್ ಮಾಡಿರೋದ್ರಿಂದ ಬಂದಂತ ನೀರು ಅಲ್ಲೇ ಹೋಗ್ತಿರುತ್ತೆ, ಅದಕ್ಕೆ ಯಾವುದೇ ತರನಾದ ತೊಂದರೆ ಆಗಲ್ಲ. ಆ ನಂತರದಲ್ಲಿ ಮಳೆ ಮುಗಿದ ನಂತರ ಅದನ್ನು ತೆಗೆಯೋದ್ರಿಂದ ಮತ್ತೆ ಪುನಃ ಅದರಲ್ಲಿ ಚಟುವಟಿಕೆಗಳು ನಡೀತಲೇ ಇರುತ್ತೆ. ಜೋರು ಮಳೆಗಾಲದಲ್ಲಿ ಮಣ್ಣು ತೊಯ್ದು ಹೋಗುವುದನ್ನು ಸಹಿತ ಇದು ನಮಗೆ ಇದರಿಂದ ರಕ್ಷಣೆ ಕೊಡುತ್ತೆ. ಈಗ ದೊಡ್ಡ ದೊಡ್ಡ ಬಳ್ಳಿಗಳಿಗೆ ಈ ಪ್ಲಾಸ್ಟಿಕ್ ಹೊದಿಕೆಯನ್ನ ಯಾವಾಗ ನೀವು ಹೊದಿಸ್ತೀರಿ ಮತ್ತು ಯಾವಾಗ ತೆಗಿತೀರಿ? ಮಳೆಗಾಲದ ಪ್ರಾರಂಭದಲ್ಲಿ ಹೊದಿಕೆಯನ್ನು ಹೊದಿಸ್ತೀವಿ, ನಂತರ ಗೌರಿ ಕಾಳದ ನಂತರದಲ್ಲಿ, ಗೌರಿ ಹಬ್ಬದ ತನಕ ಜೋರಾಗಿ ಮಳೆ ಬರ್ತಾ ಇರುತ್ತೆ ನಮ್ಮಲ್ಲಿ ಮಲೆನಾಡು ಪ್ರದೇಶದಲ್ಲಿ. ಅದರ ನಂತರ ಅಥವಾ ದೀಪಾವಳಿಗೆ ನಾವು ಅದನ್ನ ತೆಗೆದು ಬಿಡ್ತೀವಿ, ಅಲ್ಲಿಗೆ ಮಳೆಗಾಲ ನಿಂತು ಹೋಗುತ್ತೆ, ಆ ನಂತರ ಅದನ್ನ ಹೊದಿಕೆ ತೆಗೆದು ಬಿಡ್ತೀವಿ. ಹಾಗಾಗಿ ಸ್ವಲ್ಪ ದೀಪಾವಳಿ ನಂತರವೂ ಕೂಡ ಮಳೆ ಬರುತ್ತೆ, ಬಟ್ ಅಷ್ಟು ದೊಡ್ಡ ಮಳೆ ಬರೋದಿಲ್ಲ. ದೊಡ್ಡ ಮಳೆ ಬರೋದಿಲ್ಲ, ಆವಾಗ ಭೂಮಿಗೆ ತೇವಾಂಶ ಹಿಡಿದುಕೊಳ್ಳಕ್ಕೆ ಬೇಕು. ಆವಾಗ ಈ ಪ್ಲಾಸ್ಟಿಕ್ ತೆಗೆದಲ್ಲ ಇದ್ರೆ ತೇವಾಂಶ ನಿಲ್ಲೋದಿಲ್ಲ, ಆಗ ಬಂದಿದ್ದು ಪೂರ್ತಿ ಆ ಕಡೆ ಹರಿದೋಗ್ಬಿಡುತ್ತೆ. ಅದಕ್ಕಿಂತ ಸ್ವಲ್ಪ ಮುಂಚೆ ತೆಗೆದ್ರೆ ನಮ್ಗೆ ಆಗ ಬರೋ ಮಳೆ ತೇವಾಂಶ ಗಿಡಕ್ಕೆ ಬೇಕು, ಅದಕ್ಕೋಸ್ಕರ ಸ್ವಲ್ಪ ಮುಂಚೆನೆ ತೆಗಿತೀವಿ. ಈ ಬೇಸಿಗೆಯಲ್ಲಿ ನೀರಿನ ಅಗತ್ಯ ಬೀಳ್ತು ಅಂತ ಹೇಳಿದ್ರೆ ಹೇಗೆ ನೀವು ಅದನ್ನ ನಿಭಾಯಿಸ್ತೀರಿ? ನಮಗೆ ನೀರಾವರಿ ವ್ಯವಸ್ಥೆ ಇದೆ, ಕಾಫಿಗೆ ನೀರಾವರಿ ಮಾಡ್ತೀವಿ, ಸ್ಪ್ರಿಂಕ್ಲರ್ ಮಾಡ್ತೀವಿ, ಅದ್ರ ಜೊತೆಗೆ ಇದು ಡ್ರಿಪ್ ಮಾಡ್ಕೊಂಡಿದೀವಿ, ಅದ್ರ ಜೊತೆಗೇನೆ ಕೊಡ್ತಾ ಇರ್ತೀವಿ. ಆ ನೀರಿನಿಂದ ಏನಷ್ಟು ಸಮಸ್ಯೆ ಉಂಟಾಗಲ್ಲ? ಅವಾಗ ಬರುವಂತ ನೀರಿನಿಂದ ಯಾವುದೇ ರೋಗಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ ಇಲ್ಲ, ಅದು ಬೆಳವಣಿಗೆಗೆ ಸಹಕಾರಿಯಾಗುತ್ತೆ. ಹೀಗೆ ತೆಗೆದಂತಹ ಈ ಪ್ಲಾಸ್ಟಿಕ್ ಹೊದಿಕೆಯನ್ನ ಮತ್ತೆ ನೀವು ಅದಕ್ಕೆ ಅಳವಡಿಸ್ತಕ್ಕಂಥದ್ದು ಯಾವಾಗ? ಬರೋ ವರ್ಷ ಮಳೆಗಾಲದ ಆರಂಭದಲ್ಲಿ ಮತ್ತೆ ಹೊದಿಕೆಯನ್ನು ಅಳವಡಿಸ್ತೀವಿ. ಅಂದ್ರೆ ಒಂದು ಏಪ್ರಿಲ್ ಮೇ ಸುಮಾರಿಗೆ ಒಟ್ಟಿಗೆ ನಿರಂತರವಾಗಿ ಮಳೆ ಯಾವಾಗ ಪ್ರಾರಂಭ ಆಗುತ್ತೋ ಅದಕ್ಕಿಂತ ಮೊದಲು ಇದರ ಅಳವಡಿಕೆಯನ್ನ ಮಾಡಬೇಕು. ಜೋರು ಮಳೆ ಪ್ರಾರಂಭಕ್ಕಿಂತ ಮುಂಚೆ ಅಗತ್ಯ, ಜೋರು ಮಳೆ ನಂತರ ಹೊದಿಕೆ ಅಗತ್ಯ ಏನು ಇಲ್ಲ. ಆದ್ರೆ ಕಳೆ ಬರದಂಗೆ ಇರಲಿ ಅಂತೇಳಿ ಒಂದು ತಿಂಗಳು ನಾವು ಜಾಸ್ತಿ, ಒಂದೆರಡು ತಿಂಗಳು ಜಾಸ್ತಿ ಅದನ್ನ ಅಲ್ಲಿ ಮೇಂಟೈನ್ ಮಾಡ್ತೀವಿ. ಇಲ್ದರ ಇದ್ರೆ ತೆಗೆದ ತಕ್ಷಣ ಜೋರಾಗಿ ಕಳೆ ಬಂದು ಬಿಡುತ್ತೆ. ನಮ್ಗೆ ಈ ಗೌರಿಯಿಂದ ದೀಪಾವಳಿ ತನಕ ಟೈಮಲ್ಲಿ ಕಳೆಯನ್ನ ನಿಯಂತ್ರಿಸಲು ನಾವು ಇದನ್ನ ಇಟ್ಕೋಬೇಕಾಗುತ್ತೆ, ಮಲ್ಚೀಟ್ನ ಇಟ್ಕೋಬೇಕಾಗುತ್ತೆ. ನೀವು ನೀಡ್ತಕ್ಕಂತ ಪೋಷಕಾಂಶಗಳ ಸದ್ಬಳಕೆಯೂ ಕೂಡ ಇದರಿಂದ ಆಗುತ್ತೆ ಅನ್ಸುತ್ತೆ. ಹೌದು ಹೌದು ಹೌದು, ಯಾವುದೇ ಪೋಷಕಾಂಶ ತೊಳ್ಕೊಂಡು ಹೋಗಲ್ಲ, ಅಲ್ಲಿ ಇದ್ದಷ್ಟನ್ನು ಅದು ಕ್ಲೀನ್ ಆಗಿ ಗಿಡಕ್ಕೆ ಸಿಗುತ್ತೆ, ತುಂಬಾ ಒಳ್ಳೆ ಬೆಳೆ ದೊರೀತಾ ಇದೆ. ಈ ಸುಮಾರು ದೀಪಾವಳಿಗೆ ನೀವು ಏನು ಈ ಪ್ಲಾಸ್ಟಿಕ್ ಹೊದಿಕೆಯನ್ನು ತೆಗಿತೀರೋ ಅದನ್ನ ಮುಂದೆ ಮತ್ತೆ ಯುಗಾದಿಯ ನಂತರ ಅಳವಡಿಕೆಯನ್ನ ಮಾಡ್ತೀರಾ? ಅಲ್ಲಿವರೆಗೂ ಅದು ಹಾಳಾಗದ ಹಾಗೆ ತುಂಬಾ ಜೋಪಾನವಾಗಿ ಇಡುವಂತದ್ದು ಹೇಗೆ? ಒಂದು ರೂಮ್ ಅಲ್ಲಿ ಮಡಿಸಿ ಗೋಣಿ ಚೀಲದಲ್ಲಿ ಹಾಕಿ ತೆಗೆದಿಟ್ಬಿಡ್ತೀವಿ, ಹಾಗಾಗಿ ಏನು ತೊಂದರೆ ಬರಲ್ಲ. ಇದು ಕಟ್ ಶೀಟ್ ಆದ್ರಿಂದ ಮಡಿಸಬಹುದು, 5 ಅಡಿ ಅಗಲ ಬರುತ್ತೆ, 7 ಅಡಿ ಉದ್ದ ಬರುತ್ತೆ ಒಂದು ಮರಕ್ಕೆ, ಹಾಗಾಗಿ ಅದನ್ನ ಕ್ಲೀನ್ ಆಗಿ ತೆಗೆದಿಟ್ರೆ ಮತ್ತೆ ಏನು ತೊಂದರೆ ಆಗೋದಿಲ್ಲ. ನೀವು ಆಗ್ಲೇ ಹೇಳಿದಾಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈ ಒಂದು ಪ್ಲಾಸ್ಟಿಕ್ ನ ಬಳಕೆ ಬಹಳ ಹಿಂದಿನಿಂದಲೂ ಕೂಡ ಇದೆ, ಏನೆಲ್ಲ ಅನುಕೂಲಗಳನ್ನ ಮಾಡ್ಕೊಂಡಿದ್ದಾರೆ ಅವರು? ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಮೆಣಸಿಗೆ ಹೋದಾಗ ಇದನ್ನ ನೋಡಿದ್ವಿ. ಸೊ ಅವರು ತಿಳಿಸಿದ ಪ್ರಕಾರದಲ್ಲಿ ಅಲ್ಲಿ ಹಿಂದೆ ಇದ್ದಂತ ರೋಗಗಳೆಲ್ಲ ಈಗ ಹತೋಟಿಗೆ ಬಂದಿದೆ. ಮೆಣಸನ್ನ ಏರು ಪಾತಿನಲ್ಲಿ ನೆಡೋದು ಇದು ಮಾಡ್ಕೊಂಡ್ಮೇಲೆ ಅವರಿಗೆಲ್ಲ ರೋಗ ರುಜಿನಗಳು ಕಮ್ಮಿ ಆಗಿದೆ. ಅದನ್ನು ನಾವು ಇಲ್ಲಿ ಅಳವಡಿಸ್ತಾ ಇದೀವಿ. ನಮ್ಗೆ ಇನ್ನೂ ಒಂದು 3 ವರ್ಷದ ಪ್ರಯೋಗ, ಇನ್ನು ಕೆಲವೊಂದು ಅನುಭವ ಬರಬೇಕಾದ್ರೆ ನಮಗೆ ಇನ್ನೊಂದು 3-4 ವರ್ಷ ಹೋದ್ಮೇಲೆ ಕೆಲವೊಂದು ವಿಚಾರಗಳು ತಿಳಿಯುತ್ತೆ. ಈ 3 ವರ್ಷದ ಅನುಭವ ಏನನ್ಸುತ್ತೆ ನಿಮ್ಗೆ? ಒಳ್ಳೆ ಉಪಯೋಗಿಸಿದ ಬೆಲೆಗೇನು ನಮಗೆ ಮೋಸ ಇಲ್ಲ ಅಂತ ಅನಿಸುತ್ತೆ. ಇಳುವರಿಯಲ್ಲಿ ಏನಾದರೂ ಬದಲಾವಣೆಗಳು ಕಾಣಿಸುತ್ತಾ ಇದ್ರ ಬಳಕೆ ಮಾಡಿದ್ರೆ? ಶೀತ ಕಮ್ಮಿ ಆದ್ರಿಂದ ಗಿಡ ಚೆನ್ನಾಗಿ, ಗಿಡ ಸದೃಢವಾಗಿ ಇರುತ್ತೆ, ಕಾಯಿಲೆ ಬರಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ ಇದು, ಹಾಗಾಗಿ ಅನುಕೂಲವಾಗಿ ಕಾಣುತ್ತೆ. ಇನ್ನು ಏನೇನೆಲ್ಲ ಅನುಕೂಲಗಳು ಈ ಪ್ಲಾಸ್ಟಿಕ್ ಹೊದಿಕೆಯಿಂದ ಇನ್ನು ನೋಡಬೇಕು, ಇಲ್ಲಿ ಇದರಲ್ಲಿ ಇನ್ನೇನಾದ್ರು ವಿಶೇಷತೆಗಳು ಏನಾದ್ರು ಕಾಳು ಬರುತ್ತಾ ಅಂತ ನೋಡ್ಬೇಕಾಗುತ್ತೆ. ಈ ಕಾಳುಮೆಣಸಿನ ಬೆಳೆ ಏನಿದೆಯೋ ಅನೇಕ ಕೃಷಿಕರು ಬೇರೆ ಬೇರೆ ಸಮಸ್ಯೆಗಳಿಂದ ಬಳಲ್ತಾ ಇದ್ದಾರೆ, ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಈ ರೋಗದ ಸಮಸ್ಯೆ ದೊಡ್ಡ ಒಂದು ಸಮಸ್ಯೆ ಈ ಕಾಳು ಮೆಣಸಿಗೆ. ತುಂಬಾ ಜನ ತೋಟವನ್ನೇ ಕಳ್ಕೊಂಡಂತ ಉದಾಹರಣೆಗಳು ಕೂಡ ಇದ್ದಾವೆ. ಈ ರೋಗ ರುಜಿನಗಳಿಂದ ದೂರ ಇರಬೇಕು ನಮ್ಮ ತೋಟ ಅಂತ ಹೇಳಿದ್ರೆ ಹೇಗೆ ನಾವು ನಿರ್ವಹಣಾ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ? ತೋಟ ಸ್ವಚ್ಛತವಾಗಿಟ್ಕೋಬೇಕು, ಆಮೇಲೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರವನ್ನ ಉಪಯೋಗಿಸಿದಾಗ ಅಲ್ಲಿ ಜೀವಾಣುಗಳ ಬೆಳವಣಿಗೆ ಬರುತ್ತೆ. ಹಾಗೆ ನಾವು ಸ್ವಲ್ಪ ವೇಸ್ಟ್ ಡಿಕಂಪೋಸರ್ ಅನ್ನ ಸದ್ಯಕ್ಕೆ ಉಪಯೋಗಿಸ್ತಾ ಇದ್ದೀವಿ. ಮತ್ತೆ ಉಳಿದ ಇದರಲ್ಲಿ ಫಂಗಿಸೈಡ್ ಮತ್ತೆ ಗೋರ್ಡೋ ದ್ರವಣವನ್ನು ಬಳಸ್ತಾ ಇದ್ದೀವಿ. ತೋಟವನ್ನ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅಂತ ಹೇಳಿದ್ರಿ, ಅಚ್ಚುಕಟ್ಟಾಗಿ ಅಂತ ಅಂದ್ರೆ ಹೇಗೆ? ಮರದ ಸುತ್ತ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ದರಗಿನ ಹೊದಿಕೆ ಹಾಕೊಂಡು ಅದ್ರ ಮೇಲೆ ನಾವು ಪ್ಲಾಸ್ಟಿಕ್ ಹಾಕೋದ್ರಿಂದ ತರಗಿನ ಹೊದಿಕೆ ಆ ಟೈಮಲ್ಲಿ ಪ್ಲಾಸ್ಟಿಕ್ ಇದ್ದಾಗ ಅಗತ್ಯ ಇಲ್ಲ, ಅದ್ರ ನಂತರದಲ್ಲಿ ಮಲ್ಚ್ ಹೊದಿಕೆ ಹಾಕಬೇಕಾಗುತ್ತೆ. ಮಲ್ಚಿಂಗ್ ಹೊದಿಕೆಯನ್ನ ಹಾಕೊಳ್ಳೋಂಥದ್ದು ಹೆಚ್ಚು ಸೂಕ್ತ ಅಂತೀರಿ. ಏನೆಲ್ಲ ಪೋಷಕಾಂಶಗಳನ್ನ ನೀಡ್ತೀರಾ ಇದಕ್ಕೆ? ನಾವು ಮೈಕ್ರೋನ್ಯೂಟ್ರಿಯೆಂಟ್ಸ್, ರಾಸಾಯನಿಕ ಗೊಬ್ಬರ ಮತ್ತೆ ಕೊಟ್ಟಿಗೆ ಗೊಬ್ಬರ. ಮೈಕ್ರೋನ್ಯೂಟ್ರಿಯೆಂಟ್ಸ್ ಏನೇನು ಕೊಡ್ತೀರಾ ಮತ್ತೆ ಯಾವ ಸಮಯದಲ್ಲಿ ಎಷ್ಟು ಪ್ರಮಾಣದಲ್ಲಿ ಕೊಡ್ತೀರಿ? ಒಂದು ಕಾಲ್ ಕೆಜಿ ಮೈಕ್ರೋನ್ಯೂಟ್ರಿಯೆಂಟ್ ಸ್ಪ್ರೇ, ಅದ್ರ ಜೊತೆಗೆ ಒಂದು 19-ಆಲು, ಒಂದು ಮೋನೋ ಅಮೋನಿಯಂ ಫಾಸ್ಫೇಟು ಅಥವಾ ಮೋನೋ ಪೊಟ್ಯಾಸಿಯಂ ಫಾಸ್ಫೇಟು, ಎರಡರಲ್ಲಿ ಯಾವ್ದಾದ್ರು ಒಂದು ಸೀಸನ್ ಅಲ್ಲಿ ಮೋನೋ ಅಮೋನಿಯಂ ಫಾಸ್ಫೇಟ್ ಕೊಡ್ತೀವಿ, ಇನ್ನೊಂದರಲ್ಲಿ ಮೋನೋ ಪೊಟ್ಯಾಸಿಯಂ ಸಲ್ಫೇಟ್ ಕೊಡ್ತೀವಿ, ಪೊಟ್ಯಾಸಿಯಂ ಫಾಸ್ಫೇಟ್ ಕೊಡ್ತೀವಿ. ಯಾವ ಸಂದರ್ಭದಲ್ಲಿ ಕೊಡ್ತೀರಿ? ಮಳೆ ಬರೋದಕ್ಕಿಂತ ಒಂದು 15 ದಿವಸ ಮುಂಚಿತವಾಗಿ, ಏಪ್ರಿಲ್ ಮೇ ಸಂದರ್ಭದಲ್ಲಿ ಕೊಡ್ತೀವಿ. ಸಾಕಷ್ಟು ಚಿಗುರು ಹೊರಟಾಗ ಕೊಡ್ತೀವಿ. ಕೊಟ್ಟಿಗೆ ಗೊಬ್ಬರವನ್ನು ಕೂಡ ನೀಡ್ತೀನಿ ಅಂತ ಹೇಳಿದ್ರಿ. ಕೊಟ್ಟಿಗೆ ಗೊಬ್ಬರ ನಿಮಗೆ ಬೇಕಾದಷ್ಟು ಉತ್ಪಾದನೆಯನ್ನ ನೀವೇ ಮಾಡ್ಕೊಳ್ತಾ ಇದ್ದೀರಾ ಅಥವಾ ಕೊಂಡ್ಕೊಳ್ತೀರಾ ಹೇಗೆ? ಇಲ್ಲ, ಸ್ವಲ್ಪ ನಮ್ಮಲ್ಲಿದೆ, ಇನ್ನು ಉಳಿದಿದ್ದು ಹೊರಗಿಂದ ತಂದು ಆ ಸೈಡ್ ಅಲ್ಲಿ ಹಾಕಿರ್ತೀವಿ. ಅದು ಒಂದು 3 ತಿಂಗಳು ಕಳೆದ ನಂತರದಲ್ಲಿ ಆಮೇಲೆ ಗಿಡಗಳಿಗೆ ನೀಡ್ತೀವಿ. ದನಕರಗಳನ್ನು ಸಾಕೊಂಡಿದ್ದೀರ? ದನ ಇದೆ, ಒಂದು 5 ಹಸು ಇದೆ, ಒಂದೆರಡು ನಾಟಿ ಹಸು ಇದೆ, ಸಗಣಿಗೋಸ್ಕರ ಮತ್ತೆ ಹಾಲಿಗೋಸ್ಕರ ಉಳಿಸ್ಕೊಂಡಿದ್ದೀವಿ. ಆ ಕೊಟ್ಟಿಗೆ ಗೊಬ್ಬರವನ್ನು ಕೂಡ ನೀವೇ ಬಳಕೆಯನ್ನ ಮಾಡ್ತೀವಿ. ಇತ್ತೀಚೆಗೆ ಈ ವೇಸ್ಟ್ ಕಾಂಪೋಸರ್ ನ ಬಳಕೆ ಮಾಡ್ತೀನಿ ಅಂತ ಹೇಳಿದ್ರಿ, ಯಾವಾಗಲಿಂದ ಬಳಕೆ ಮಾಡ್ತಿದ್ದೀರಾ ಮತ್ತೆ ಹೇಗೆ ಮಾಡ್ತೀರಿ? 2 ವರ್ಷದಿಂದ ಬಳಕೆ ಮಾಡ್ತಿದ್ದೀವಿ. ಅದು ನಿಮಗೆ ಒಂದು ಕಲ್ಚರ್ ಸಿಗುತ್ತೆ 20 ರೂಪಾಯಿ ಒಂದು ಬಾಟ್ಲಿಗೆ, ಅದನ್ನ ತಂದು ಒಂದು ಬ್ಯಾರಲ್ಗೆ 2 ಕೆಜಿ ಬೆಲ್ಲದ ಜೊತೆ ಹಾಕಿ ಒಂದು 8 ದಿನ ಅದನ್ನ ಕಲಿಸ್ತಾ ಇದ್ದಾಗ ಒಂದು 8-10 ದಿವಸಕ್ಕೆ ನಿಮಗೆ ಫರ್ಮೆಂಟೇಷನ್ ಆಗಿ ಅದು ಡಿಕಂಪೋಸರ್ ರೆಡಿ ಆಗುತ್ತೆ. ಆ ನಂತರದಲ್ಲಿ ಅದಕ್ಕೆ 3 ವರ್ಷ ಲೈಫ್ ಉಂಟು ಅಂತ ಅವರ ಅಭಿಪ್ರಾಯ. ನಾವು ಅದನ್ನ ಒಂದು 15 ದಿವಸ ತಿಂಗಳಲ್ಲಿ ಗಿಡದ ಬಡ್ಡೆಗೆ ಸಿಂಚನ ಮಾಡ್ತೀವಿ. ಸಿಂಚನ ಮಾಡಿದ್ರೆ ಇರುವಂತ ಪೋಷಕಾಂಶಗಳನ್ನು ಅದು ಸ್ವಲ್ಪ ಉಳಿಸಿದ ಹಾಗೆ ನಿಮಗೆ ಒದಗಿಸಿಕೊಡುತ್ತೆ. ಈಗ ಅದು ಬರೀ ಬೆಲ್ಲ ಮಾತ್ರ ಬಳಕೆ ಮಾಡ್ತಾರೆ ಅಥವಾ ಇನ್ನೇನಾದ್ರು ಹಾಕ್ಬೇಕು ಅದಕ್ಕೆ? ಇಲ್ಲ, ವೇಸ್ಟ್ ಡಿಕಂಪೋಸ್ ಅವರಿಗೆ ಬೆಲ್ಲ ಬಿಟ್ಟು ಬೇರೆ ಏನು ಅಗತ್ಯ ಇಲ್ಲ. ಬೆಲ್ಲ ಮಾತ್ರ ಸಾಕು? ಬೆಲ್ಲ ಮಾತ್ರ ಸಾಕು. ಈ ಗಂಜಲ ಸಗಣಿ ಅದರ ಅಗತ್ಯ ಬೀಳುತ್ತೆ? ಅಮೃತಕ್ಕೆ ಮಾತ್ರ ಗಂಜಲ ಸಗಣಿ ಎಲ್ಲ ಅಗತ್ಯ ಇದೆ. ವೇಸ್ಟ್ ಡಿಕಂಪೋಸ್ ಅವರು ನಿಮ್ಮ ಹಸುವಿನ ಹೊಟ್ಟೆಯಲ್ಲಿ ಹುಟ್ಟಿದಂತ 3 ತರಹದ ಜೀವಾಣುವಿನ ಅದನ್ನ ತಯಾರು ಮಾಡಿರೋದ್ರಿಂದ ಅದಕ್ಕೆ ಬೇರೆ ಏನು ಹಾಕುವಂತ ಅಗತ್ಯ ಇಲ್ಲ. ಅದು ಎಲ್ಲಿ ಸಿಗುತ್ತೆ ನಿಮಗೆ? 20 ರೂಪಾಯಿ ಅಂತ ಹೇಳಿದ್ರಿ, ಬಹಳ ಕಡಿಮೆ ಬೆಲೆಗೆ ಸಿಗುತ್ತೆ, ಎಲ್ಲಿ ಸಿಗುತ್ತೆ? ಕಡಿಮೆ ಬೆಲೆಗೆ ಸಿಗುತ್ತೆ, ಈಗ ಚಿಕ್ಕಮಂಗ್ಳೂರು ಕೃಷಿ ಲ್ಯಾಬ್ ಅವರು ಕೊಡ್ತಿದ್ದಾರೆ, ಮೂಡಿಗೆರೆನಲ್ಲಿ ದೊರೀತಿದೆ, ಚಿಕ್ಕಮಂಗ್ಳೂರಲ್ಲಿ ದೊರೀತಿದೆ. ಅವರು ನಮಗೆ ಮೆಸೇಜ್ ಕಳಿಸ್ತಾರೆ ಎಲ್ಲೆಲ್ಲಿದೆ, ಅವೈಲಬಿಲಿಟಿ ಇದೆ ಅಂತ ಹೇಳಿದ್ರೆ ನಮಗೆ ಪೋಸ್ಟ್ ಅಲ್ಲಿ ಕಳಿಸ್ತಾರೆ. ಮುಂಚೆ 20 ರೂಪಾಯಿ ಬಾಟ್ಲಿ ಇತ್ತು, ಈಗ 150 ರೂಪಾಯಿಗೆ ಲಿಕ್ವಿಡ್ ಮಾಡಿದ್ದಾರೆ, ಸ್ವಲ್ಪ ಪವರ್ಫುಲ್ ಮಾಡಿ ಒಂದು ಬಾಟ್ಲಿಗೆ 150 ರೂಪಾಯಿ ಮಾಡಿದ್ದಾರೆ. ಎಷ್ಟು ವರ್ಷದಿಂದ ಇದ್ರ ಬಳಕೆ ಮಾಡ್ತಾ ಇದ್ರಿ? ನಾವು ಒಂದು 2 ವರ್ಷದಿಂದ, ನಮಗೆ ತಿಳಿದಿದ್ದು ಇತ್ತೀಚೆಗೆ, ಒಂದು 2 ವರ್ಷದಿಂದ ಬಳಕೆ ಮಾಡ್ತಾ ಇದೀವಿ. ಇದರ ಬಳಕೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಹೇಗೆ ತೋಟ ಬದಲಾಗಿದೆ? ಬದಲಾವಣೆ ಕಂಡಿದೆ. ಅದು ನಿಮ್ಮ ಇದರಲ್ಲಿರುವ ಕಾಂಪೌಂಡ್ ಮಾಲಿಕ್ಯೂಲ್ಸ್ ಗಳನ್ನ ಸ್ಪ್ಲಿಟ್ ಮಾಡಿ ಇದಕ್ಕೆ ಯಾವ್ದು ಅವೈಲಬಿಲಿಟಿ ಇರಲ್ವೋ ಅದನ್ನ ಅವೈಲಬಿಲಿಟಿ ಫಾರ್ಮಿಗೆ ತಂದುಕೊಡುತ್ತೆ. ನಮ್ಗೆ ಇಲ್ಲಿ ಸಮಸ್ಯೆ ಮಲೆನಾಡಲ್ಲಿ ಏನು ಅಂದ್ರೆ, ನಾವು ಹಾಕಿದ್ದು ಅರ್ಧ ಗೊಬ್ಬರ ಫಿಕ್ಸೇಷನ್ ಆಗಿ ಹೋಗ್ತಾ ಇದೆ ಭೂಮಿಯಲ್ಲೇ, ಗಿಡಕ್ಕೆ ಸಿಗದೇ ಇದ್ದಂತ ಒಂದು ರೂಪಕ್ಕೆ ಹೋಗಿ ನಿಂತ್ಕೊಬಿಡುತ್ತಿದೆ. ಅದು ಅಲ್ಲೇ ಶೇಖರಣೆ ಆಗಿದೆ, ಅದನ್ನ ಇದು ರಿಲೀಸ್ ಮಾಡಿಕೊಡೋದ್ರಿಂದ ನಮ್ಮಲ್ಲೇ ಇರೋ ಇದನ್ನ ಗಿಡಕ್ಕೆ ಒದಗಿಸ್ಕೊಡ್ತಾ ಇದೆ. ಹೇಗೆ ಬಳಕೆಯನ್ನ ಮಾಡ್ತೀರಾ? ಅದನ್ನ ಏನ್ ಸಿಂಪಡಣೆ ಮಾಡ್ಬೇಕು ಅಥವಾ ಅದನ್ನ ಹುಯ್ಯುವಂತದ್ದು ಬುಡಕ್ಕೆ ಹೇಗೆ? ಹುಯ್ಯುವಂತದ್ದು ಸ್ವಲ್ಪ ರಿಸ್ಕ್ ಆಗುತ್ತೆ, ಬರೀ ಮೆಣಸಿನ ಬಳ್ಳಿಗೆ ಆದ್ರಿಂದ ಕೊಡಪಾನದಲ್ಲಿ ಒಂದ್ 2-2 ಲೀಟರ್ 5-6 ಲೀಟರ್ ಹುಯ್ಸ್ತೀವಿ. ಇಲ್ದಲ್ಲ ಇದ್ರೆ ಸ್ಪ್ರೇ ಮಿಷನ್ ಅಲ್ಲಿ ಇಡೀ ತೋಟಕ್ಕೆ ಅದನ್ನ ಸಿಂಚನ ಮಾಡಬಹುದು. ಈಗ ಸ್ಪ್ರಿಂಕ್ಲರ್ ಇರಿಗೇಷನ್ ಮುಖೇನ ಸಿಂಚನ ಮಾಡುವಂತ ಕ್ರಮಗಳು ನಡೀತಾ ಇದೆ. ಈ ಸಿಂಪಡಣೆ ಮಾಡ್ತಕ್ಕಂಥದ್ದು ಹೆಚ್ಚು ಪರಿಣಾಮಕಾರಿಯೋ ಡ್ರೆಂಚ್ ಮಾಡ್ತಕ್ಕಂಥದ್ದು ಹೆಚ್ಚು ಪರಿಣಾಮಕಾರಿಯೋ? ಡ್ರೆಂಚ್ ಮಾಡುವಂಥದ್ದು ಹೆಚ್ಚು ಪರಿಣಾಮಕಾರಿ, ಆದರೆ ಅದಕ್ಕೆ ಭೂಮಿಯಲ್ಲಿ ತೇವಾಂಶ ಇರಬೇಕು. ಅದಕ್ಕೆ ನಾವು ಅದನ್ನ ಈ ಗೌರಿಯಿಂದ ದೀಪಾವಳಿ ಅಂತರದಲ್ಲಿರೋ ಟೈಮಲ್ಲೇ ಜಾಸ್ತಿ ಬಳಸ್ತೀವಿ. ಅಂತ ಅಂದ್ರೆ ನೀವು ಅದನ್ನ ಎಲ್ಲ ಬುಡಕ್ಕೆ ಹುಯ್ದು ಬಿಡ್ತೀರಿ? ಬುಡಕ್ಕೆ ಹುಯ್ತೀವಿ. ಒಂದು ಗಿಡಕ್ಕೆ ಎಷ್ಟು ಲೀಟರ್ ಹುಯ್ತೀರಿ? ಒಂದು 2-5 ಲೀಟರ್ ತನಕ ಹುಯ್ತೀವಿ. 2-5 ಲೀಟರ್ ತನಕ ಹುಯ್ತೀರಾ? ಹೆಚ್ಚಾದ್ರೆ ಏನ್ ಸಮಸ್ಯೆ ಆಗುತ್ತೆ? ಏನು ಸಮಸ್ಯೆ ಇಲ್ಲ, ಹೆಚ್ಚಾದ್ರೆ ಏನು ಸಮಸ್ಯೆ ಇಲ್ಲ. ಅದನ್ನ ಸಿಂಪರಣೆನೂ ಮಾಡಬಹುದು, 1:2 ಮಾಡ್ಕೊಂಡ್ರೆ ಸಾಕು, ಮಾಡ್ಕೊಂಡು ಸಿಂಪರಣೆ ಮಾಡಬಹುದು. ಸಿಂಪರಣೆಗೆ ನಮಗೆ ಅವಕಾಶ ಜಾಸ್ತಿ ಇಲ್ಲ, ಆದ್ರಿಂದ ನಾವು ಬುಡಕ್ಕೆ ಹುಯಿಸ್ತೀವಿ. ಕಾಫಿಗೆಲ್ಲ ಸಿಂಪಡಣೆ ಮಾಡಬಹುದಲ್ವಾ? ಅದನ್ನ ಮಾಡಬಹುದು, ಬಟ್ ಇಡೀ ತೋಟಕ್ಕೆ ನಾವು ಸ್ಪ್ರೇ ಪೈಪ್ ಅಲ್ಲಿ ಬಿಡೋದ್ರಿಂದ ಇಡೀ ತೋಟಕ್ಕೆ ಅದು ಉಪಯೋಗ ಆಗುತ್ತೆ. ಸ್ಪ್ರಿಂಕ್ಲರ್ ಕೂಡ ಇದನ್ನ ನಾವು ಸಿಂಪಡಣೆ ಮಾಡಬಹುದು ಅಥವಾ ಒದಗಿಸಬಹುದು ಅಂತ ಹೇಳಿದ್ರಿ, ಹೇಗೆ ಅದರ ಕ್ರಮ? ಅದಕ್ಕೆ ಒಂದು ನೀವು ಪೈಪ್ ಲೈನ್ಗೆ ಒಂದು ಪೈಪ್ ಕೊಟ್ಟರೆ ಅದು ಡೈರೆಕ್ಟ್ ಆಗಿ ನಿಮಗೆ ನೀರಿನ ಜೊತೆ ಬೆರಕೆ ಆಗಿ ಇಡೀ ತೋಟಕ್ಕೆ ಸಿಂಪರಣೆ ಆಗುತ್ತೆ. ಅದಕ್ಕೆ ಒಂದು ವಾಲ್ವ್ ಬರುತ್ತೆ, ವಾಪಸ್ ಬರದ ಹಾಗೆ ಒಂದು ವಾಲ್ವ್, ಒಂದು ಡ್ರಮ್ ಅಲ್ಲಿ ಮಾಡಿದ್ದು ಸೀದಾ ನಿಮಗೆ ಒಂದು HTP ಅಥವಾ HTP ಸ್ಪ್ರೇಯರ್ ಮುಖೇನ ಅದನ್ನ ನೀರಿನ ಜೊತೆ ಬೆರಕೆ ಮಾಡಿದ್ರೆ ಅದು ಇಡೀ ತೋಟಕ್ಕೆ ಸಿಂಪರಣೆ ಆಗೋದ್ರಿಂದ ಆ ಜೀವಾಣು ಇಡೀ ತೋಟದಲ್ಲೇ ಬೆಳವಣಿಗೆ ಆಗುತ್ತೆ. ಇದರಿಂದಲೂ ಕೂಡ ಹೆಚ್ಚು ಅನುಕೂಲ ಆಗುತ್ತೆ. ಹೌದು ಹೌದು, ಅದು ಭೂಮಿನಲ್ಲಿರುವ ಸಾರಾಂಶವನ್ನೆಲ್ಲ ಅವೈಲಬಿಲಿಟಿ ಫಾರ್ಮ್ಗೆ ತಂದ್ಕೊಡುತ್ತೆ. ನೀವು ಈ ಕ್ರಮವನ್ನು ಅಳವಡಿಕೆ ಮಾಡ್ಕೊಂಡಿದ್ರೆ ಹೇಗೆ? ಈಗ ಬರೀ ಬುಡಕ್ಕೆ ಹೂಯಿಸ್ತಾ ಇದೀವಿ ಮೆಣಸು ಮತ್ತೆ ಕಾಫಿಗೆ, ಇನ್ನು ಸ್ಪ್ರಿಂಕ್ಲರ್ಗೆ ಇನ್ನು ಆ ಮಟ್ಟದಲ್ಲಿ ಮಾಡಕ್ಕೆ ಸ್ವಲ್ಪ ಅವಕಾಶ ಆಗಿಲ್ಲ. ಇನ್ನು 2 ವರ್ಷದಲ್ಲಿ ಅದನ್ನು ಅಳವಡಿಸಬೇಕು ಅಂತಿದ್ದೀವಿ. ಒಂದೊಂದ್ಸಾರಿ ನೀವು ಎಷ್ಟು ಲೀಟರ್ ತಯಾರಿ ಮಾಡ್ತೀರಾ? ಇದಕ್ಕೆ ಒಂದು 5 ಬ್ಯಾರಲ್ ಮಾಡ್ತಾ ಇದೀವಿ, ಒಂದು 5 ಬ್ಯಾರಲ್ ಅಷ್ಟು ಮಟ್ಟಿಗೆ ಮಾಡ್ತೀವಿ. ಆಮೇಲೆ ಇನ್ನು ಜಾಸ್ತಿ ದೊಡ್ಡ ಒಂದು ಗುಂಡಿ ಮಾಡಿ ಜಾಸ್ತಿ ಮಾಡಬೇಕು ಅಂತ ಒಂದು ಉಂಟು. ಮುಂದಿನ ದಿವಸದಲ್ಲಿ ಇದನ್ನ ಇನ್ನೂ ಹೆಚ್ಚು ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ವರ್ಷದಲ್ಲಿ ಎಷ್ಟು ಸಾರಿ ಕೊಡ್ತೀರಾ ಇದನ್ನ? ವರ್ಷದಲ್ಲಿ ಈಗ ನಮಗೆ ಒಂದೇ ಸಾರಿ ಕೊಡ್ಲಿಕ್ಕೆ ಆಗ್ತಿರೋದು, 2 ಸಾರಿ ಕೊಟ್ಟರೆ ಅನುಕೂಲ ಆಗುತ್ತೆ. ಯಾವ ಸಂದರ್ಭದಲ್ಲಿ ಕೊಡ್ತೀರ? ಅದೇ ಭೂಮಿಯಲ್ಲಿ ತೇವಾಂಶ ಇರಬೇಕು, May 1st ಅಲ್ಲಿ ಕೊಡಬಹುದು. ಸಾಕಷ್ಟು ತೇವಾಂಶ ಇರಬೇಕು, ಯಾಕಂದ್ರೆ ಅದು ತೇವಾಂಶ ಇಲ್ಲದೆ ಟೈಮಲ್ಲಿ ಜೀವಾಣುಗಳು ಭೂಮಿನಲ್ಲಿ ಸತ್ತೋಗುತ್ತೆ. ಅದು ಭೂಮಿನಲ್ಲಿ ಸೇರ್ಕೊಂಡು ಅದು ಬೆಳೆಯಕ್ಕೆ ಅವಕಾಶ ಆಗಬೇಕಾದ್ರೆ ನೀವು ಮಳೆ ಆರಂಭದಲ್ಲಿ ಕೊಡಬೇಕು. ಇದರ ಬಳಕೆಯನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಈ ಒಂದು ಇಳುವರಿಯಲ್ಲಿ ಏನಾದರೂ ಸುಧಾರಣೆ ಕಂಡಿದ್ಯಾ? ಸುಧಾರಣೆ ಕಂಡಿದೆ. ಹೌದು, ಶುಂಠಿಗೆ ಒಳ್ಳೆ ಬೆಳೆಸಿದ್ವಿ, ಒಳ್ಳೆ ಇಳುವರಿ ಬಂದಿದೆ. ಕಾಫಿ ಮತ್ತೆ ಮೆಣಸಿನಲ್ಲೂ ಸುಧಾರಿಸಿದೆ? ಸುಧಾರಿಸಿದೆ. ಆದ್ರೆ ಅಷ್ಟೊಂದು ಗಣನೆಗೆ ನಮ್ಗೆ ಒಂದೇ ವರ್ಷದಲ್ಲಿ ಅದು ಗೊತ್ತಾಗಲ್ಲ, ಬಟ್ ಕ್ರಮೇಣ ಅದ್ರದ್ದು ಇದು ಗೊತ್ತಾಗಬೇಕು. ಕಾಳುಮೆಣಸಿಗೆ ಬೆಲೆ ಹೇಗಿದೆ ಈಗ? ಕಾಳುಮೆಣಸಿಗೆ ಅದೇ 500 ರೂಪಾಯಿ ಅಥವಾ ಒಂದು 10-20 ರೂಪಾಯಿ ಹೆಚ್ಚು ಕಮ್ಮಿ ಇದೆ. ಒಳ್ಳೆ ಬೆಲೆ 500 ರೂಪಾಯಿ ಅಂದ್ರೆ? ಹೌದು, ಒಳ್ಳೆ ಬೆಲೆ. ಎಲ್ಲಿ ಮಾರಾಟ ಮಾಡ್ತೀರಾ? ಸಕಲೇಶ್ಪುರದಲ್ಲೇ. ನಮ್ಗೆ ಸಕಲೇಶ್ಪುರದಲ್ಲೇ ಮಾರಾಟ ಮಾಡ್ತೀರಿ. ಮಾರಾಟ ಮಾಡೋದಕ್ಕಿಂತ ಮೊದಲು ಒಂದಷ್ಟು ಅದಕ್ಕೆ ಸಂಸ್ಕರಣೆಯನ್ನ ಮಾಡಬೇಕಾಗುತ್ತೆ. ಕುಯ್ದ ನಂತರ, ಕೊಯ್ಲಿನ ನಂತರ ಏನೆಲ್ಲ ಮಾಡ್ತೀರಾ ಅದಕ್ಕೆ? ಕುಯ್ದ ನಂತರದಲ್ಲಿ ಬಿಡಿಸಾದ ತಕ್ಷಣ ಒಂದು ದಿವಸ ಪ್ಲಾಸ್ಟಿಕ್ ಮುಚ್ಚಿವಿ ನಾವು, ಅದು ಕ್ಲೀನ್ ಆಗಿ ಕಪ್ಪು ಬರಕ್ಕೆ. ಇಲ್ದಲೇ ಇದ್ರೆ ಹಾಗೆ ಒಣಗಿಸಿದ್ರೆ ನಿಮ್ಗೆ ಆ ಕಪ್ಪು ಬರಲ್ಲ. ಅದಕ್ಕೋಸ್ಕರ ಒಂದ್ ದಿವಸ ಪ್ಲಾಸ್ಟಿಕ್ ಹೊದಿಕೆ ಹಾಕ್ಬಿಟ್ಟು ಸಾಯಂಕಾಲ ಅದನ್ನ ಕ್ಲೀನ್ ಆಗಿ ಕಟ್ಟಿಡ್ತೀವಿ, ಅದು ಉಷ್ಣಾಂಶಕ್ಕೆ ಪೂರ್ತಿ ಅದು ಬೆಂದಂಗಾಗಿ. ಆ ಮಾರನೇ ದಿವಸ ಮಾಮೂಲಿ ಬಿಸಿಲಿಗೆ ಹಾಕಿದ್ರೆ ಅದು ಚಂದಾಗಿ ಕಪ್ಪು ಬಣ್ಣದಲ್ಲಿ ಬರುತ್ತೆ. ಬಿಸಿನೀರಿನಲ್ಲಿ ಅದ್ದ ಅಂತದ್ದು ಅದೆಲ್ಲ ಮಾಡಲ್ವಾ? ಅದು 5 ನಿಮಿಷ ಅದ್ಬೇಕು, 2 ನಿಮಿಷದಲ್ಲಿ ಹಿಂಗೆ ತೆಗೆದಾಕ್ಬೇಕು. ಅದಕ್ಕೆ ಕೆಲವೆಲ್ಲ ಅನುಕೂಲಗಳಿಲ್ಲ, ಅದಕ್ಕೋಸ್ಕರ ಈಗ ಅದು ಯಾವ್ದನ್ನು ನಾವು ಅಳವಡಿಸ್ಕೊಂಡಿಲ್ಲ. ಹೀಗೆ ಕಟ್ಟುವಂತದ್ದೇ ಹೆಚ್ಚು ಸುಲಭ ಅಂತ ಅನ್ಸುತ್ತೆ ನಿಮಗೆ? ಕಟ್ಟುವಂಥದ್ದು ಸಾಯಂಕಾಲ ಅದು ಅರ್ಧ ಹಸಿ ಇರುತ್ತೆ, ಇನ್ನು ಅರ್ಧ ಬೆಂದಂಗಾಗಿರುತ್ತೆ. ಅದನ್ನ ಕ್ಲೀನ್ ಆಗಿ ಇಟ್ಟಾಗ ಎಲ್ಲಾ ಬಳಿ ಅದು ಶಾಖ ಶೇಖರಣೆ ಆಗಿ ಬೆಳಿಗ್ಗೆ ಹೊತ್ತಿಗೆ ಪೂರ್ತಿ ಎಲ್ಲಾವುದು ಕಪ್ಪು ಬಣ್ಣ ಬಂದಿರುತ್ತೆ. ಒಂದೇ ದಿವಸ ಕಟ್ಟಿದ್ರೆ ಸಾಕಲ್ವಾ? ಒಂದು ದಿವಸ ಕಟ್ಟಿದ್ರೆ ಜಾಸ್ತಿ ಬಿಟ್ರೆ ಏನಾಗುತ್ತೆ? ಜಾಸ್ತಿ ಬಿಟ್ರೆ ಕ್ವಾಲಿಟಿ ಕಮ್ಮಿ ಆಗುತ್ತೆ, ಕಡಿಮೆ ಆಗುತ್ತೆ. ಹಂಗಾಗಿ ಒಂದು ದಿವಸ ಕಟ್ಟಿಟ್ರೆ ಸಾಕಾಗುತ್ತೆ. ಆ ನಂತರ ಏನಾದರೂ ಗ್ರೇಡಿಂಗ್ ಮಾಡೋದು ಇದೆಯಾ? ಹೇಗೆ ಗ್ರೇಡಿಂಗ್? ನಮ್ಮಲ್ಲಿ ಅವಕಾಶ ಇಲ್ಲ, ಆದ್ರಿಂದ ನಾವು ಅದ್ ಮಾಡ್ತಾ ಇಲ್ಲ. ಗ್ರೇಡಿಂಗ್ ಮಾಡಿದ್ರೆ ಬೇರೆ ಬೇರೆ ಗ್ರೇಡ್ಗೆ ನಿಮಗೆ ಬೇರೆ ಬೇರೆ ಬೆಲೆ ಸಿಗುತ್ತೆ. ಜಾಸ್ತಿ ಇದ್ದವರು ಗ್ರೇಡ್ ಮಾಡಿದ್ರೆ ಅವರಿಗೆ ಉತ್ತಮ ಬೆಲೆ ಸಿಗುತ್ತೆ. ಎಷ್ಟು ಒಣಗಿಸ್ಬೇಕು ಅದನ್ನ? ಒಂದು 2 ದಿವಸ ಒಣಗಿಸಿದ್ರೆ ಬರುತ್ತೆ. ಎರಡು ಬಿಸಿಲಿಗೆ ಬರುತ್ತೆ. ಆ ನಂತರ ಹೇಗೆ ಶೇಖರಿಸಿ ಇಡೋದು? ಶೇಖರಿಸಿ ಒಂದು ಪ್ಲಾಸ್ಟಿಕ್ ಚೀಲದಲ್ಲಿ ಒಳಗಡೆ ಒಂದು ಪ್ಲಾಸ್ಟಿಕ್ ಹಾಕಿ, ಆಮೇಲೆ ಇಲ್ಲಿ ನಮ್ಮಲ್ಲಿ ತೇವಾಂಶ ಇರೋದ್ರಿಂದ ಹೊರಗಿನ ತೇವಾಂಶವನ್ನ ಎಳ್ಕೊಬಿಟ್ಟು ಇಟ್ಟರೆ ಅದು ಹಾಳಾಗೋಗುತ್ತೆ. ಅದಕ್ಕೆ ಅವಾಗ ನಾವು ಒಂದು ಪ್ಲಾಸ್ಟಿಕ್ ಚೀಲವನ್ನು ಒಳಗೆ ಹಾಕಿ ಕ್ಲೀನ್ ಆಗಿ ಕಟ್ಟಿ ಇಟ್ಬಿಡ್ತೀವಿ. ಅವಾಗ ಒಂದು 4-5 ವರ್ಷದ ತನಕ ಯಾವುದೇ ತರಹದ ವ್ಯತ್ಯಾಸಗಳು ಏನು ಬರಲ್ಲ, ಮೆಣಸಲ್ಲಿ ಏನು ವ್ಯತ್ಯಾಸ ಬರೋದಿಲ್ಲ. 4-5 ವರ್ಷ ಇಟ್ಟರು ಕೂಡ ಏನೋ ಸಮಸ್ಯೆ ಇಲ್ಲ, ಏನು ಆಗೋದಿಲ್ಲ. ಏನಾದ್ರೂ ಹುಳ ಕೀಟ ಹತ್ತ ಅಂತದ್ದು ಇಲ್ಲ? ಇಲ್ಲ, ಅದನ್ನ ಕ್ಲೀನ್ ಆಗಿ ನಾವು ಗಾಳಿಗೆ ಹಿಡಿದ್ಬಿಟ್ಟು ಅದರಲ್ಲಿರೋ ಕಸ ಕಡ್ಡಿ ಎಲ್ಲ ತೆಗೆದ್ಬಿಟ್ಟು ಕ್ಲೀನ್ ಆಗಿ ಅಗ್ದು ನೋಡ್ತೀವಿ, ಬೈಟಿಂಗ್ ಟೆಸ್ಟ್ ಅಂತ. ಕಟಮ್ ಅನ್ನೋ ಸ್ಟೇಜ್ಗೆ ಬಂದ್ಮೇಲೆ ನಾವು ಅದನ್ನ ತೆಗೆದಿಡೋದು. ಅಷ್ಟು ತೆಗೆದಿಟ್ರೆ ಬೇರೆ ಯಾವುದೇ ತರನಾದ ಏನು ದೋಷಗಳು ಬರೋದಿಲ್ಲ. ಅದನ್ನ ಕ್ಲೀನ್ ಮಾಡೋದ್ ಹೇಗೆ? ಯಾಕೆ ಅಂತ ಅಂದ್ರೆ ಅದರಲ್ಲಿ ಈ ಬಳ್ಳಿಯ ಒಂದಷ್ಟು ವೇಸ್ಟ್ ಉಳ್ಕೊಂಡಿರುತ್ತೆ, ಇನ್ನೇನೋ ಒಂದಷ್ಟು ಇರುತ್ತೆ. ಅದನ್ನ ಹೇಗೆ ಶುದ್ಧೀಕರಣ ಮಾಡ್ತಕ್ಕಂಥದ್ದು? ಶುದ್ಧೀಕರಣ ಮಾಡಕ್ಕೆ ಒಂದ ಮನೆಯಲ್ಲಿ ಫ್ಯಾನು, ಸ್ವಲ್ಪ ದೊಡ್ಡ ಫ್ಯಾನ್ ಇದ್ರೆ, ನಮ್ಮಲ್ಲಿ ಟಿಲ್ಲರ್ ಇದೆ, ಟಿಲ್ಲರ್ಗೆ ಫ್ಯಾನ್ ಹಾಕ್ಬಿಟ್ಟು ಅದನ್ನ ಹಿಡಿದು ಬಿಟ್ರೆ ನಿಮಗೆ ಕಸ ಕಡ್ಡಿ ಎಲ್ಲ ಹೊರಗಡೆ ಹೋಗುತ್ತೆ. ಆ ನಂತರದಲ್ಲಿ ಅದನ್ನ ಚೀಲಕ್ಕೆ ಹಾಕಿ ಕ್ಲೀನ್ ಆಗಿ ಬಾಯಿ ಕಟ್ಟಿ ಇಟ್ಬಿಡ್ತೀವಿ ನಾವು. ಈ ಒಟ್ಟಾರೆ ಕಾಳುಮೆಣಸಿನಲ್ಲಿ ಈ ಪ್ಲಾಸ್ಟಿಕ್ ಹೊದಿಕೆಯನ್ನ ಬಳಕೆ ಮಾಡಿದ ಮೇಲೆ ಏನ್ ಅನ್ಸುತ್ತೆ ನಿಮ್ಗೆ? ಇಲ್ಲಿಗೆ ಉತ್ತಮ ಫಲಿತಾಂಶ ದೊರೆಯುತ್ತಿದೆ. ಯಾವಾಗ ಬೇಕೋ ಅವಾಗ ನಮಗೆ ನಾಟಿ ಮಾಡ್ಲಿಕ್ಕೆ ಅವಕಾಶ ಇರ್ತಿತ್ತಿಲ್ಲ, ನಮಗೆ ಬೇಕಾದಾಗ ಗಿಡಗಳು ಅವಲಭ್ಯ ಹೆಚ್ಚಿಲ್ಲ. ಈಗ ಯಾವಾಗ ಬೇಕೋ ಅವಾಗ ನಾಟಿ ಮಾಡಬಹುದು. ಕೊಳೆ ರೋಗದ ಪ್ರಮಾಣ ಕಮ್ಮಿ ಆಗಿದೆ. ಆ ಲೆಕ್ಕದಲ್ಲಿ ನೋಡುವಾಗ ಇದು ಒಂದು ಒಳ್ಳೆ ಪದ್ಧತಿ, ಮಲೆನಾಡಿನವರು ಅನುಸರಿಸಬಹುದು. ಮುಂಚೆ ನಮ್ಮಲ್ಲಿ ಹಾಕ್ತಿದ್ದಂತ ಮೆಣಸಲ್ಲಿ ಒಂದು 20% ಉಳಿತಾ ಇತ್ತು, ಉಳಿದಿದೆಲ್ಲ 40% ಅಬ್ಬಬ್ಬ ಅಂದ್ರೆ ಹೈಯೆಸ್ಟ್ ಅಂದ್ರೆ 40% ಉಳಿತಿತ್ತು. ಈಗ ಹಾಗೆ ಅಲ್ಲ, ನಿಮಗೆ 90-95% ಗಿಡಗಳಲ್ಲಿ ಯಾವುದು ಸಾಯ್ತಾ ಇಲ್ಲ. ನಾವು 10 ವರ್ಷ ಮಾಡ್ತಿದ್ದಂತ ಕೆಲಸವನ್ನು 4-5 ವರ್ಷದಲ್ಲೇ ಇದು ನಮಗೆ ಫಲ ಕೊಡುತ್ತೆ. ಈ ಪ್ಲಾಸ್ಟಿಕ್ ಹೊದಿಕೆ ಎಲ್ಲಿ ಸಿಗುತ್ತೆ ಇದು? ನಾವು ನೇರವಾಗಿ ದಾವಣಗೆರೆಯಲ್ಲಿ ಮಲ್ಚ್ ಫ್ಯಾಕ್ಟರಿ ಇದೆ, ಅವರಿಗೆ ನಾವು ಆನ್ಲೈನ್ನಲ್ಲಿ ಕಾಂಟ್ಯಾಕ್ಟ್ ಮಾಡಿ ಕೂಡಲೇ ಹೇಳಿದ ತಕ್ಷಣ ಅವರೇ ನಿಮಗೆ ಅಗತ್ಯಕ್ಕೆ ತಕ್ಕನಾಗಿ ಎಷ್ಟು ಬೇಕೋ ಅಷ್ಟನ್ನು ಅವ್ರು ಹಾಕೊಡ್ತಾರೆ. ನಿಮಗೆ VRLL ಮುಖೇನ ಕಳಿಸ್ಕೊಡ್ತಾರೆ. ಬರೀ ಅವರಿಗೆ ಹಣದ ಒಂದು ಇದನ್ನು ನೀವು ಒದಗಿಸ್ಕೊಟ್ರೆ ಅವರೇ ಡೈರೆಕ್ಟ್ ನಿಮಗೆ ಹಾಕೊಡ್ತಾರೆ. ಹೋಗಿ VRL ಆಫೀಸಿಂದ ತಗೊಂಡ್ರೆ ನಮ್ದು ಕೆಲಸ ಮುಗಿದೋಯ್ತು. ಈ ಸರ್ಕಾರಿ ಕಚೇರಿಗಳಲ್ಲಿ ಅಥವಾ ಸಂಸ್ಥೆಗಳಲ್ಲಿ ಸಿಗೋದಿಲ್ವಾ? ಸರ್ಕಾರಿ ಸಂಸ್ಥೆಗಳಲ್ಲಿ ಇನ್ನು ಇಲ್ಲಿ ಅಷ್ಟೊಂದು ಚಾಲ್ತಿ ಇಲ್ಲ, ಆದ್ರಿಂದ ಇದಿನ್ನು ಸರ್ಕಾರಿ ಮಟ್ಟದಲ್ಲಿ ಇದಕ್ಕೆ ಅವೈಲೇಬಿಲಿಟಿ ಇಲ್ಲ. ಸ್ಪೈಸ್ ಬೋರ್ಡ್ ಅಲ್ಲಿ ಸಿಗಲ್ವಾ? ಸ್ಪೈಸಿಸ್ ಬೋರ್ಡ್ ಅಲ್ಲಿ ನಿಮಗೆ ಟಾರ್ಪಲ್ ಸಿಗುತ್ತೆ, ಯಾವುದು ಮೆಣಸನ್ನು ಒಣಗಿಸಿದ ಟಾರ್ಪಲ್ ಸಿಗುತ್ತೆ. ಆದ್ರೆ ಇನ್ನು ಇದು ಇನ್ನು ಇಲ್ಲಿ ಅವರು ಅವೈಲೇಬಿಲಿಟಿ ಇಲ್ಲ. ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ರಾಜೀವ್ ಅವರೇ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ಫೋನ್ ಮುಖೇನ ಮಾಡಬಹುದು, 9663224818. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನು. 9663224818. ಒಳ್ಳೆಯದು ರಾಜೀವ್ ಅವರೇ, ಇದುವರೆಗೆ ಕಾಳುಮೆಣಸಿನ ಬೆಳೆಯಲ್ಲಿ ಪ್ಲಾಸ್ಟಿಕ್ ಹೊದಿಕೆಗಳ ಸದ್ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಏನೇನೆಲ್ಲ ಮಾಡ್ಕೊಂಡಿದ್ದೀರಿ, ಇದರಿಂದ ಏನು ಅನುಕೂಲಗಳನ್ನು ಮಾಡ್ಕೊಂಡಿದ್ದೀರಿ, ಇದರ ಬಳಕೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ನಿಮ್ಮ ತೋಟದಲ್ಲಿ ಏನೆಲ್ಲ ಬದಲಾವಣೆಗಳು ಆಯಿತು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ತಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಓಕೆ ಸರ್, ಧನ್ಯವಾದಗಳು. ಇದುವರೆಗೆ ಕಾಳುಮೆಣಸಿನ ಬೆಳೆಯಲ್ಲಿ ಪ್ಲಾಸ್ಟಿಕ್ ಹೊದಿಕೆಯ ಸದ್ಬಳಕೆ ಈ ಕುರಿತು ಸಕಲೇಶ್ವರ ತಾಲೂಕು ಹಳ್ಳಿಬೈಲು ಗ್ರಾಮದ ಪ್ರಗತಿಪರ ಕೃಷಿಕ ಎಸ್ವಿ ರಾಜೀವ್ ಅವರೊಂದಿಗೆ ಸಂದರ್ಶನ ಕೇಳಿದ್ರಿ. ಸಂದರ್ಶಕರು ಅರಕಲ್ಗೂಡು ವಿಮದ್ ಸೂದನ್. ವಾ ಪ್ರಿಯಾ, ನಿನ್ ಲೆಹೆಂಗಾ, ನಿನ್ ಜೋಡಿಯ ಶೇರ್ವಾನಿ ಸೂಪರ್. ಶಾಪಿಂಗ್ ಬೆಂಗಳೂರ ಬಾಂಬೆನಾ? ಎಲ್ಲೂ ಅಲ್ಲ, ಹಾಸನದ SSR ಸಿಲ್ಕ್ಸ್ ನಲ್ಲಿ. ನಮಗೆ ಬೇಕಾದ ಡಿಸೈನ್ ಕಲರ್ ಕಾಂಬಿನೇಷನ್ ಫಿರ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ರೇಷ್ಮೆ ಸೀರೆಗಳನ್ನ ಸೂಟ್ ಅನ್ನ ರೀಸನೇಬಲ್ ರೇಟ್ ನಲ್ಲಿ ತಗೊಂಡಿರೋದು ಅಲ್ಲೇ. SSR ಸಿಲ್ಕ್ಸ್, ಹಳೆ ಅಜ್ಜೆ ಕಚೇರಿ ರಸ್ತೆ, ಪಾಂಡುರಂಗ ದೇವಸ್ಥಾನದ ಹತ್ತಿರ, ಹಾಸನ. ಹಾಯ್ ಮಾಮ್. ಓ ಬಾ ಮಗಳೇ, 3 ವರ್ಷ ಆದ್ಮೇಲೆ ಇಂಡಿಯಾಗ್ ಬಂದಿದ್ದೀನಿ. ಕರ್ನಾಟಕ ಎಷ್ಟೊಂದ್ ಬದಲಾಗಿದೆ, ಬೆಂಗಳೂರ್ ಏರ್ಪೋರ್ಟ್ ಎಷ್ಟು ಸಖತ್ ಆಗಿದೆ, ಮೆಟ್ರೋನು ಇಷ್ಟ ಫಾಸ್ಟ್ ಆಗಿ ರೆಡಿ ಆಗ್ಬಿಟ್ಟಿದೆ, ಮೈಸೂರ್ ಬೆಂಗಳೂರ್ ಎಕ್ಸ್ಪ್ರೆಸ್ ವೇ ಅಂತೂ ವಾವ್, ಅನ್ಬಿಲೀವಬಲ್. ಹೆಂಗ್ ಮಾಮ್ ಇದೆಲ್ಲ? ಇಷ್ಟೇ ಅಲ್ಲ, BJP ಸರ್ಕಾರ ಬಂದ್ಮೇಲೆ ತುಂಬಾನೇ ಬದಲಾವಣೆ ಆಗಿದೆ, ಇನ್ಮೇಲೆ ನಿನಗೆ ಗೊತ್ತಾಗುತ್ತೆ. ಅಮೇಝಿಂಗ್ ಮಾಮ್. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ, BJPಯೇ ಭರವಸೆ, BJPಗೆ ವೋಟ್ ಮಾಡಿ. ನಾಳೆಯಿಂದ ಕೆಲ್ಸಕ್ ಬರಕಿಲ್ಲ ಸ್ವಾಮಿ. ಯಾಕಮ್ಮ, ಏನಾಯ್ತು? ನಾನ್ ನಾಳೆಯಿಂದ ಕಾಲೇಜಿಗೆ ಹೋಯ್ತಾ ಇದ್ದೀನಿ. ಹೌದಾ, ಫೀಸ್ ಎಲ್ಲ ಯಾರು ಕೊಡ್ತಾರಮ್ಮ? BJP ಸರ್ಕಾರ ನನಗೆ ರೈತ ವಿದ್ಯಾನಿಧಿ ಯೋಜನೆಯಿಂದ ಸ್ಕಾಲರ್ಶಿಪ್ ಕೊಡ್ತಾ ಇದೆ. ಓ, ಸದ್ಯ ಈಗ BJP ಸರ್ಕಾರ ಬಂದಿರೋದ್ರಿಂದ ಸುಮಾರು ಜನ ಮಕ್ಕಳು ಕಾಲೇಜ್ ಹೋಗಂಗಾಯ್ತು. ಒಳ್ಳೇದಾಗ್ಲಮ್ಮ, ಹೋಗ್ಬಾ. ಓ ಸ್ವಾಮಿ. ರೈತ ವಿದ್ಯಾನಿಧಿ ನೀಡಿದೆ ರಾಜ್ಯದ ಲಕ್ಷಾಂತರ ಮಕ್ಕಳ ಓದಿನ ಕನಸಿಗೆ ನೆರವಿನ ಹಸ್ತ. ಡಬಲ್ ಇಂಜಿನ್ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ, BJPಯೇ ಭರವಸೆ, BJPಗೆ ಮತ ನೀಡಿ. ಸ್ವರ್ಣ ಸಮೃದ್ಧಿ ಪರ್ವ, ಅಕ್ಷಯ ತೃತೀಯ ಹಾಗೂ 23ನೇ ವಾರ್ಷಿಕೋತ್ಸವದ ವಿಶೇಷ ಕೊಡುಗೆಗಳು ನಮ್ಮ ಹಾಸನದ ಶ್ರೀ ರೂಪಾ ಜುವೆಲ್ಲರ್ಸ್ ನಲ್ಲಿ. ಚಿನ್ನದ ದಿನದ ಬೆಲೆಯ ಪ್ರತಿ ಗ್ರಾಮ್ ಮೇಲೆ 150 ರೂಪಾಯಿ ಡಿಸ್ಕೌಂಟ್. ಉಚಿತ ಕೂಪನ್ ಮೂಲಕ ಒಬ್ಬ ಭಾಗ್ಯಶಾಲಿಗೆ ಚಿನ್ನದ ಚೈನ್ ಗೆಲ್ಲುವ ಸುವರ್ಣಾವಕಾಶ. ಪ್ರತಿ KG ಬೆಳ್ಳಿಯ ಮೇಲೆ 5,000 ರೂಪಾಯಿ ಡಿಸ್ಕೌಂಟ್. ಈ ಕೊಡುಗೆ April 17-23 ಶ್ರೀ ರೂಪಾ ಜುವೆಲ್ಲರ್ಸ್, ಸುಭಾಷ್ ಸ್ಕ್ವೇರ್, ಹಾಸನ. ಇಲ್ಲಿಗೆ ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಯಂತ್ರಗಳ ಅಳವಡಿಕೆಯಲ್ಲಿ ಅನುಭವಗಳ ಕುರಿತು ಸಕಲೇಶ್ಪುರ ತಾಲೂಕು ಹಳ್ಳಿಗದ್ದೆಯ ಪ್ರಗತಿಪರ ಕೃಷಿಕ ಎಚ್ಎಸ್ ಆನಂದ್ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮ. ನಾಳೆ ಮತ್ತೆ ಭೇಟಿಯಾಗೋಣ. ರೈತ ಬಂಧರೆ, ತಮಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಚಿತ್ರಗೀತೆಗಳ ಕಾರ್ಯಕ್ರಮ. ನಿನಗಾಗಿಯೇ ಸೊಗಸು, ನಿನಗಾಗಿಯೇ ಮನಸ್ಸು, ನಿನಗಾಗಿಯೇ ಹೆಣ್ಣೆ ನಿನ್ನಾಣೆ. ಹೇ ನಿನಗಾಗಿಯೇ ಡಾಕ್ಟರ್ ರಾಜ್ ಹಾಡಿರುವ ಬಹದ್ದೂರ್ ಗಂಡು ಚಿತ್ರದ ಗೀತೆ ಸಾಹಿತ್ಯ ಚಿ ಉದಯಶಂಕರ್ ಅವರದು, ಸಂಗೀತ ಎಂ ರಂಗರಾವ್ ಅವರಿಂದ. ಇದೇ ನಿಂದು ನಿನ್ನ ರೀತಿ, ನನ್ನ ನೋಡಿ ಹೊಸ ಭೀತಿ, ಹಿಂದೆಂದು ಕಾಣೆನು ನಾ. ನೀರಲ್ಲಿ ನಿನ್ನಂದ ಹುಚ್ಚಾಗಿದೆ, ಚಳಿಯಿಂದ ಮೈನಡುಗೆ ಹುಚ್ಚಾಗಿದೆ, ನಿನ್ನಿಂದ ನನಗೊಂದು ಬೇಕಾಗಿದೆ, ನಾ ದೂರ ಇರಲಾರೆ ಸಾಕಾಗಿದೆ, ಬೇಗನೆ ಬಾರಲೆ ತಾಳೆನು. ಹೇ ಹೇ ನಿನಗಾಗಿಯೇ ಸೊಗಸು, ನಿನಗಾಗಿಯೇ ಮನಸ್ಸು, ನಿನಗಾಗಿಯೇ ಹೆಣ್ಣೆ ನಿನ್ನಾಣೆ. ಹೇ ನಿನಗಾಗಿಯೇ ಚಿನ್ನ ನಿನ್ನ ಹೊನ್ನ ಬಣ್ಣ, ಕೆನ್ನೆ ಚೆನ್ನ ಇಂದು ನನ್ನ ಕಣ್ಣನ್ನೇ ಕಾಡಿದೆ. ಈ ನನ್ನ ಮೈಕಟ್ಟು ಹಿತವಿಲ್ಲವೇ, ಈ ನನ್ನ ತಾರುಣ್ಯ ಬೇಕಿಲ್ಲವೇ, ನನ್ನಂಥ ಗುಂಡ್ಕಲ್ಲು ತರಲಾಲಲೆ, ಹೀಗೇಕೆ ಕಣ್ಣಲ್ಲೇ ನೀ ಕೊಲ್ಲುವೆ, ತಾಮಸ ಏತಕ್ಕೆ ಬಾರಲೆ. ಹೇ ನಿನಗಾಗಿಯೇ ಸೊಗಸು, ನಿನಗಾಗಿಯೇ ಮನಸ್ಸು, ನಿನಗಾಗಿಯೇ ಹೆಣ್ಣೆ ನಿನ್ನಾಣೆ. ಹೇ ನಿನಗಾಗಿಯೇ ಏನಮ್ಮ ಶ್ರುತಿ, ನಿನ್ ಗಂಡ ಕಾರ್ ತಗೊಳ್ಳೋ ಪ್ಲಾನ್ ಏನಾಯ್ತು? ಕಿಯಾ ಸೆಲ್ಟೋಸ್ ಮೇಲೆ ಏನಾದ್ರೂ ಡಿಸ್ಕೌಂಟ್ ಸಿಗ್ಬೋದಾ ಅಂತ ಕಾಯ್ತಾ ಇದ್ದೀನಿ. ಅಯ್ಯೋ ನಿಂಗ್ ಗೊತ್ತಿಲ್ವಾ, ಆದರ್ಶ ಕಿಯಾದಲ್ಲಿ ಮಾರ್ಚ್ ತಿಂಗಳ ಮೆಗಾ ಬೊನಾನ್ಸಾ ಆಫರ್ ಇದೆ. ಅದು 1,57,000 ವರೆಗೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ, ಮತ್ತೆ ಅದು ಸ್ಟಾಕ್ ಇರೋವರೆಗೂ ಮಾತ್ರ. ತ್ವರೆ ಮಾಡಿ ಈ ಆಫರ್ ಮಿಸ್ ಮಾಡ್ಕೋಬೇಡಿ. ಆದರ್ಶ ಕಿಯಾ, ದೊಡ್ಡ ಮಂಡಿಗನ ಹಳ್ಳಿ, ತಣ್ಣೀರು ಹಳ್ಳ, ಹಾಸನ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಡಿರುವ ಬಂಧನ ಚಿತ್ರದ ಗೀತೆ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಸಂಗೀತ ಎಂ ರಂಗರಾವ್ ಅವರಿಂದ. ಹಾಡಾಗಿ ಬಂತು ಆನಂದದಿಂದ, ಆ ಅದೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರವೆಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಬಲತೆಯು ತಂದಂತಹ ಮುಡಿಯೇರೆ ನಲಿವು ಮುಡಿಜಾರೆ ನೋವು ಕೈಗೂಡಿದಾಗ ಕಂಡಂಥ ಕನಸು ಅದೃಷ್ಟದಾಟ ತಂದಂಥ ಸೊಗಸು ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ಪ್ರೀತಿ ನಗುತ್ತಿರಲಿ ಬಾಳು ಬೆಳಗಿರಲಿ ನೀವೆಂದು ಇರಬೇಕು ಸಂತೋಷದಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ತುಟಿ ಮೇಲೆ ಬಂದಂಥ ಮಾತೊಂದೆ ಒಂದು ಎದೆಯಲ್ಲಿ ಉಳಿದಿದ್ದು ಮುನ್ನೂರ ಒಂದು ಮೂರು ಗಂಟಲ್ಲಿ ಈ ಬಾಳ ನಳಿತು ಕೇಳಿ ಪಡೆದಾಗ ಸಂತೋಷವುಂಟು ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಸಿಂಧೂರ ಬಿಂದು ನಗಲಮ್ಮ ಎಂದು ಎಂದೆಂದು ಇರಲಮ್ಮ ಈ ದಿವ್ಯ ಬಂದ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಆನಂದದಿಂದ ಆನಂದದಿಂದ ಪ್ರಿಯ ಕೇಳಿದರೆ ಇದೊಂದು ಪೊಲೀಸ್ ಪ್ರಕಟಣೆ. ದಿನಾಂಕ 2/4/2023 ಅರಸೀಕೆರೆ ತಾಲೂಕು ಗಂಡಸಿ ಪೊಲೀಸ್ ಠಾಣೆ ವ್ಯಾಪ್ತಿಯಿಂದ ಕಾರೆಬಾರೆಹಳ್ಳಿ ಗ್ರಾಮದಿಂದ ನೆಂಜೇಗೌಡ ಎಂಬ 56 ವರ್ಷದ ವ್ಯಕ್ತಿ ಕಾಣೆಯಾಗಿರುತ್ತಾರೆ. ವಡಗೇರಿಹಳ್ಳಿ ಗ್ರಾಮ ಗಂಡಸಿ ಹೋಬಳಿ ಅರಸೀಕೆರೆ ತಾಲೂಕು ಇಲ್ಲಿದ್ದ ಕಾಣೆಯಾಗಿರುತ್ತಾರೆ. ಚೆಹರೆ ಈ ರೀತಿ ಇದೆ. ಸುಮಾರು 5.6 ಅಡಿ ಎತ್ತರ, ಕೋಲುಮುಖ, ಎಣ್ಣೆಗೆಂಪು ಮೈಬಣ್ಣ, ಕಪ್ಪು ಮತ್ತು ಬಿಳಿ ಮಿಶ್ರಿತ ತಲೆ ಕೂದಲು, ಬಲಗೈಯಲ್ಲಿ ಚಂದ್ರಮ್ಮ ಎಂದು ಹಚ್ಚೆ ಗುರುತು ಇರುತ್ತದೆ. ಕನ್ನಡ ಮಾತನಾಡುತ್ತಾರೆ. ಕಾಣೆಯಾದಾಗ ಬಿಳಿ ಬಣ್ಣದ ತುಂಬು ತೊಳಿನ ಶರ್ಟ್, ಕಪ್ಪು ಬಣ್ಣದ ಪ್ಯಾಂಟ್ ಧರಿಸಿರುತ್ತಾರೆ. ಈ ಚೆಹರೆಯುಳ್ಳ 56 ವರ್ಷದ ನಂಜೇಗೌಡ ಎಂಬ ವ್ಯಕ್ತಿಯನ್ನು ಕಂಡವರು ಹತ್ತಿರದ ಪೊಲೀಸ್ ಠಾಣೆಗೆ ಅಥವಾ ಗಂಡಸಿ ಪೊಲೀಸ್ ಠಾಣೆಗೆ ತಿಳಿಸಲು ಕೋರಿರುತ್ತಾರೆ. ಪೊಲೀಸ್ ಪ್ರಕಟಣೆ ಕೇಳಿದಿರಿ. ಬೆಳ್ಳಿ ಕಾಲುಂಗರ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದು. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣಿ. ಹಾಡಿರುವ ಕಲಾವಿದರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ.